ಯಶಸ್ವಿ ಹಾಗೂ ಕಳಸ ಸಮೀಪದ ಭದ್ರಾ ನದಿಯಲ್ಲಿ ಮುಳುಗಿ ಇಬ್ಬರು ಪ್ರವಾಸಿಗರ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 MHz. ಈಗ ವೇಳೆ ಸರಿಯಾಗಿ 6:50 18 ಸೆಕೆಂಡುಗಳು. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡಿನ ದೊಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರ್, 50,000 ಅಡ್ವಾನ್ಸ್. ಆದ್ರೆ ಇಷ್ಟು ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್. ಪರಿಹಾರ ಇದೆ, ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಆದ್ರೆ ಅರೆ ಅರೆ ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ. ಡಿಜಿಟಲ್ ಪೇಮೆಂಟ್ ನಿಂದ ವ್ಯವಹಾರ ಮಾಡಬಹುದು, ಸುಲಭ, ಸುರಕ್ಷಿತ ಮತ್ತು ತ್ವರಿತ. ನಾನಿವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಯಾಕೆಂದ್ರೆ RBI ಹೇಳುತ್ತೆ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಕೇಳುಗರೆ, ನೀವು ಅಡಿಕೆ ಬೆಳೆಗಾರರೇ ಇಲ್ಲ ಅಡಿಕೆ ಬೆಳೆಗಾರರಾಗಬೇಕೆನ್ನುವ ಆಸೆ ಇದೆಯಾ? ಹಾಗಾದರೆ ಅಡಿಕೆ ಬೆಳೆಗಾರರಿಗೆ ಇರುವ ವಿವಿಧ ರೀತಿಯ ಸಾಲ ಸೌಲಭ್ಯಗಳು, ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಇರುವ ವಿವಿಧ ಸೌಲಭ್ಯಗಳು ಹಾಗೂ ಗೋದಾಮು ಮತ್ತು ವಿಶೇಷ ಸೌಲಭ್ಯಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಅಡಿಕೆ ಅರಿಕೆ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯು ಪ್ರತಿ ಸೋಮವಾರ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಹಾಸನ, ಮಂಗಳೂರು ಹಾಗೂ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆತ್ಮೀಯರೇ, ಈಗ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗುವುದು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡಿನ ದೊಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನ ಕೇಳೋಣ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಅಪರೂಪದ ಅತಿಥಿ ಮತ್ತು ವಿಶೇಷವಾದಂತಹ ಅತಿಥಿ ಅರಕಲಗೂಡಿನ ದೊಡ್ಡ ಮಠದಲ್ಲಿ ಇರತಕ್ಕಂತಹ ಅಲ್ಲಿಯ ಸ್ವಾಮಿಗಳಾದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಮಠಗಳು ಅಂತ ಅಂದಮೇಲೆ ಅಲ್ಲಿ ಭೂಮಿ ಇದ್ದೇ ಇರುತ್ತೆ. ಭೂಮಿಯಲ್ಲಿ ಕೃಷಿ ಮಾಡತಕ್ಕಂತಹ ಮಠಾಧೀಶರನ್ನು ಕೂಡ ನಾವು ಅನೇಕರನ್ನ ಗಮನಿಸಿದ್ದೇವೆ. ಎಲ್ಲ ಮಠಾಧೀಶರಿಂದಲೂ ಕೂಡ ಭಿನ್ನವಾಗಿ ಮೊದಲಿನಿಂದಲೂ ಕೂಡ ಕೃಷಿಯನ್ನ ಮಾಡಿಕೊಂಡು ಕೃಷಿಯ ಮೇಲೆ ಅತ್ಯಂತ ಹೆಚ್ಚು ಪ್ರೀತಿಯನ್ನ ಇರಿಸಿಕೊಂಡು ಕೃಷಿ ಮಾಡುವವರಿಗೆ ಉತ್ತೇಜನವನ್ನ ಕೊಟ್ಕೊಂಡು ಮಠದ ಭೂಮಿಯನ್ನ ಸಾಗುವಳಿಯನ್ನ ಮಾಡ್ತಾ ಇರತಕ್ಕಂತಹ ಮಲ್ಲಿಕಾರ್ಜುನ ಸ್ವಾಮಿಗಳು ನಮ್ಮೊಂದಿಗೆ ಇದ್ದಾರೆ. ಕೃಷಿ ಬದುಕಿನಲ್ಲಿ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಅವರಿಂದ ನಾವೀಗ ತಿಳಿದುಕೊಳ್ಳೋಣ. ಸ್ವಾಮೀಜಿ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಭಾರತ ದೇಶ ಕೃಷಿಯ ಪ್ರಧಾನವಾದಂತಹ ದೇಶ. ನಮ್ಮ ಭಾರತ ದೇಶದಲ್ಲಿ ಸುಮಾರು ಇತ್ತೀಚಿನ ದಿನದಲ್ಲಿ 140 crore ಮೇಲೆ ಜನಸಂಖ್ಯೆ ಇದೆ. ಇಷ್ಟು ಜನರ ಬದುಕಿಗೆ ಮೂಲ ಆಧಾರ ಯಾವುದು ಅಂದರೆ ಅದು ಕೃಷಿ. ಹಾಗಾಗಿ ನಮ್ಮ ಭಾರತ ದೇಶ ಬೇರೆ ದೇಶದ ಯಾವುದೇ ದೇಶವನ್ನು ಹೋಲಿಸಿಕೊಂಡ್ರೆ ಇಷ್ಟೊಂದು ಜನಸಂಖ್ಯೆ ಇರುವಂತಹದ್ದು ಇಲ್ಲ, ಮತ್ತು ನಮ್ಮದು ಭೂಪ್ರದೇಶವೂ ಕೂಡ ಕಡಿಮೆ, ಮತ್ತು ಜೊತೆಯಲ್ಲಿ ಜನಸಂಖ್ಯೆ ಜಾಸ್ತಿ. ಇದರೊಂದಿಗೆ ನಾವು ಬದುಕನ್ನು ಸಾಗಿಸಬೇಕು ಅನ್ನೋದಾದರೆ ಕೃಷಿಯನ್ನು ನಾವು ಪ್ರಧಾನವಾಗಿ ಇಟ್ಕೊಳ್ಳಬೇಕು. ಆ ಕೃಷಿಯನ್ನು ಪ್ರಧಾನವಾಗಿ ಇಟ್ಕೊಂಡು ನಮ್ಮ ಬದುಕನ್ನು ನಾವು ಸಾಗಿಸುವಂತಹದ್ದು ನಮ್ಮ ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಕೃಷಿಯನ್ನು ಮಾಡುವಾಗ ನಾವು ಇತ್ತೀಚಿನ ವೈಜ್ಞಾನಿಕ ಪದ್ಧತಿಗಳನ್ನು ಹೆಚ್ಚು ಅಳವಡಿಸಿಕೊಳ್ತಾ ಇದ್ದೇವೆ. ಆದರೆ ವೈಜ್ಞಾನಿಕ ಪದ್ಧತಿಯ ಮೂಲಕವಾಗಿ ನಾವು ಭೂಮಿಯನ್ನು ಹೆಚ್ಚು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹದ್ದನ್ನು ಇವತ್ತಿನ ಸಂಶೋಧನೆಗಳು ಪ್ರತಿಪಾದನೆ ಮಾಡ್ತಾ ಇದೆ. ಆ ದೃಷ್ಟಿಯಿಂದ ನಾವು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟರೆ ನಮ್ಮ ಭೂಮಿಯು ಸುರಕ್ಷಿತವಾಗುತ್ತೆ, ನಮ್ಮ ಎಲ್ಲರ ಏನು 140 crore ಜನಸಂಖ್ಯೆಯ ಆರೋಗ್ಯವೂ ಕೂಡ ಸುಧಾರಣೆಯಾಗುವ ಕಡೆಗೆ ನಾವು ಪ್ರಯತ್ನವನ್ನು ಮಾಡಬೇಕಾಗಿದೆ. ಹಿಂದೆ ಮಠಾಮಾನ್ಯದವರು ಬರೀ ಕೇವಲ ಅಕ್ಷರಾಭ್ಯಾಸ ಅಥವಾ ಬೇರೆ ವಿದ್ಯೆಗಳನ್ನು ಕಲಿಸುವುದಕ್ಕೆ ಮಾತ್ರ ಪ್ರಧಾನವಾಗಿದ್ದರು, ಆದರೆ ಅದಷ್ಟಕ್ಕೆ ಸೀಮಿತವಾದರೆ ಸಾಲದು. ಕೃಷಿಯ ಮೂಲಕವಾಗಿಯೂ ಇಡೀ ರೈತಾಪಿ ಜನಗಳಿಗೆ ಸಲಹೆಯನ್ನು ಕೊಡುವಂತಹದ್ದು ಸ್ವಾಮಿಗಳ ಆದ್ಯ ಕರ್ತವ್ಯವಾಗಿದೆ ಎನ್ನುವಂತಹದ್ದನ್ನು ಇತ್ತೀಚಿನ ದಿನದಲ್ಲಿ ನಾವೆಲ್ಲರೂ ಕೂಡ ಅದನ್ನು ಮನಗಾಣ್ತಾ ಇದ್ದೇವೆ. ಹಾಗಾಗಿ ಸಾಕಷ್ಟು ಜನ ಭಕ್ತಾದಿಗಳು ಮಠಕ್ಕೆ ಬರೋದ್ರಿಂದ ಅವರಿಗೆ ನಾವು ಕೃಷಿಯಲ್ಲಿ ಹೆಚ್ಚು ರೀತಿಯಾದಂತಹ ಕೆಲವೊಂದು ಪದ್ಧತಿಗಳನ್ನು ನಾವು ಹೇಳಿದಾಗ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಅದರ ಸಹಾಯವಾಗುತ್ತೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದು ಸಾರಿ ಒಬ್ಬ ಗುರುಗಳು ಮಠದ ಭಾಗದಲ್ಲಿ ಕೂತಿರ್ತಾರೆ. ಒಬ್ಬ ಭಕ್ತ ಬಂದು ಅವರ ಆಶೀರ್ವಾದವನ್ನ ಬಯಸಿ ಗುರುಗಳಿಗೆ ಪ್ರಸಾದ ಬೇಕು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಅಕ್ಕಪಕ್ಕದಲ್ಲಿ ನೋಡಿದ್ರೆ ಹಿಂದೆ ಎಲ್ಲ ಕಡ್ಡೆಪುರಿ ಇರಬಹುದು ಅಥವಾ ಖರ್ಜೂರ ಇರಬಹುದು, ದ್ರಾಕ್ಷಿ ಇರಬಹುದು, ಕಲ್ಸಕ್ರೆ ಇರಬಹುದು, ಇಂಥವನ್ನ ಕೊಡುವಂತಹ ಒಂದು ಮಠಕ್ಕೆ ಹೋದ್ರೆ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡುವಂತ ಪದ್ಧತಿ. ಅದೇ ರೀತಿಯಾಗಿ ಭಕ್ತ ಬಂದು ಗುರುಗಳ ಪ್ರಸಾದ ಕೇಳಿದಾಗ ಸುತ್ತ ನೋಡ್ತಾರೆ, ಇನ್ನೂ ಆ ವ್ಯವಸ್ಥೆಯನ್ನು ಮಾಡಿರೋದಿಲ್ಲ. ಯಾವ ವ್ಯವಸ್ಥೆಯನ್ನ ಇನ್ನು ಭಕ್ತರು ಆಗ್ತಾನೆ ಇನ್ನೂ ಬರ್ತಾ ಇದ್ದಂತಹ ಸಂದರ್ಭ ಪೂಜ್ಯರು ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಆಗ್ತಾನೆ ಬಂದಿರ್ತಾರೆ. ಆದ್ರೆ ಶಿಷ್ಯರು ಇನ್ನೂ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿರೋದಿಲ್ಲ. ಸುತ್ತ ನೋಡ್ತಾರೆ, ಗುರುಗಳಿಗೆ ಏನು ಸಿಕ್ಕೋದಿಲ್ಲ. ತಕ್ಷಣ ಆ ಮಠದ ಮುಂದೆ ಬಂದು ಒಂದು ಹಸು ಅಲ್ಲಿ ಅವ್ರ ಮುಂದೆ ಶಗಣಿಯನ್ನು ಹಾಕ್ತಕ್ಕಂತ ಒಂದು ಸಂದರ್ಭ. ಗುರುಗಳು ಓಡಿ ಹೋಗಿ ಆ ಶಗಣಿಯನ್ನು ತಂದು ಶಿಷ್ಯ ಕೇಳಿದೇನು ಪ್ರಸಾದವನ್ನ. ಆಗ ಆ ಗುರುಗಳು ಏನ್ ಮಾಡ್ತಾರೆ, ಆ ಶಗಣಿಯನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಶಿಷ್ಯನಿಗೆ ಆಶೀರ್ವಾದ ರೂಪದಲ್ಲಿ ಕೊಡ್ತಾರೆ, ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಅದು ತಿನ್ಲಿಕ್ಕೆ ಯೋಗ್ಯನಾ ಎನ್ನುವಂತಹ ಪ್ರಶ್ನೆ ಬರುತ್ತೆ. ಪ್ರಸಾದ ಅಂದ್ರೆ ತಕ್ಷಣ ಸ್ವೀಕಾರ ಮಾಡೋದು ಅಂತ ಹೇಳಿ. ಗುರುಗಳು ಯಾವ ಉದ್ದೇಶದಿಂದ ಕೊಟ್ಟಿದ್ದಾರೆ ಅಂತ ಅವನು ಯೋಚನೆಯನ್ನು ಮಾಡ್ತಾನೆ. ನಾನು ಇದನ್ನ ಹೀಗೆ ಬಳಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪರ್ಯಾಯವಾಗಿ ಹೇಗೆ ಬಳಸಬಹುದು ಎನ್ನುವಂತಹದನ್ನು ಯೋಚನೆಯನ್ನು ಮಾಡಿ ಆ ಮಠದಲ್ಲಿ ಅಭಿಷೇಕ ಮಾಡಿದಂತಹ ನೀರನ್ನು ತೆಗೆದುಕೊಂಡು ಹೋಗಿ, ಹಾಲು ಮೊಸರು ತುಪ್ಪ ಇತ್ಯಾದಿಗಳು ಇರುವಂತಹ ನೀರನ್ನು ತೆಗೆದುಕೊಂಡು ಹೋಗಿ ಆ ಶಗಣಿಯೊಂದಿಗೆ ಅದನ್ನು ಬೆರೆಸಿ ಅವನು ಜೋಳವನ್ನು ಬಿತ್ತಬೇಕಾಗಿರುತ್ತದೆ. ಆಗ ಜೋಳಕ್ಕೆ ಅದರ ಮೂಲಕವಾಗಿ ಸಂಸ್ಕಾರವನ್ನು ಕೊಟ್ಟು ಅಂದರೆ ಶಗಣಿ ಮತ್ತು ಜೀವಾಮೃತವಾದಂತಹ ಇಲ್ಲಿ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಇದರಿಂದ ಬೆರೆಸಿದಂತಹ ಅಭಿಷೇಕದ ಪದಾರ್ಥವನ್ನು ಮತ್ತು ಈ ಶಗಣಿಯ ಮಿಶ್ರಣವನ್ನು ಮಾಡಿ ಆ ಇಡೀ ಕಾಳಿಗೆ ಮಿಶ್ರಣವನ್ನು ಮಾಡಿ ಅವನೇನ್ ಮಾಡ್ತಾನೆ, ಭೂಮಿಗೆ ಬಿತ್ತಾನೆ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಬಿಳಿಜೋಳ ಅಂತ ಕರೀತಾರೆ. ಅದು 1 acre 8 quintal ಬರುವಂತಹ ಒಂದು ವಾತಾವರಣ. ಆದರೆ ಆ ವರ್ಷ ಏನಾಗುತ್ತೆ, ಅವನಿಗೆ ಕಾಳುಗಳು ಏನಾಗ್ತವೆ, ಸದೃಢವಾಗ್ತವೆ ಸಂಸ್ಕರಿಸಿರೋದ್ರಿಂದ. ಇಲ್ಲಿ ಗುರುಗಳ ಆಶೀರ್ವಾದ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕಾಳುಗಳನ್ನ ಸಂಸ್ಕರಿಸಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೀಜೋಪಚಾರ ಅಂತಾನು ಹೇಳ್ತಾರೆ. ಅದಕ್ಕೆ ಮೊದಲು ನಾವು ಬಿತ್ತೋದಕ್ಕೆ ಪೂರ್ವದಲ್ಲಿ ಆ ಬೀಜೋಪಚಾರವನ್ನು ಮಾಡಿದಾಗ ಅದು 12 quintal ಆ ವರ್ಷ ಅವನಿಗೆ ಧಾನ್ಯ ಉತ್ಪತ್ತಿ ಆಗುತ್ತೆ. ಸದೃಢವಾದ ದಂಟು, ಸದೃಢವಾದ ಕಾಳುಗಳು, ಕಾಳುಗಳ ಏನು ಪ್ರಮಾಣ ಇತ್ತು ಅದಕ್ಕಿಂತನೂ ಹೆಚ್ಚು ದೃಢವಾದಂತಹ ಕಾಳುಗಳು ಅವನಿಗೆ ಸಿಗುವಂತಹ ಒಂದು ಅವಕಾಶ ಉಂಟಾಗ್ತಾ ಬರ್ತದೆ. ಆಗ 12 quintal ಆಗುತ್ತೆ. ಆಗ ಅವನೇನ್ ಮಾಡ್ತಾನೆ, ನನ್ನ ಜಮೀನಿನಲ್ಲಿ ಬರಬೇಕಾಗಿದ್ದ ಜೋಳ 8 chila, ಅದರಲ್ಲಿ ಹೆಚ್ಚಾಗಿದ್ದ ಎಷ್ಟು 12 chila, 4 chila ಹೆಚ್ಚಾಗಿದೆ, ಹಾಗಾಗಿ ಮಠಕ್ಕೆ 2 chilaವನ್ನು ಕೊಟ್ಟು ನಾನು 2 chila ಇಟ್ಕೊಳ್ಳೋಣ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಆ 2 chilaವನ್ನ ತಂದು ಮಠಕ್ಕೆ ಕೊಡುವಂತಹ ಪದ್ಧತಿಯನ್ನು ಇಟ್ಕೊಳ್ತಾನೆ. ಅಂದ್ರೆ ಏನಾಯ್ತು, ಅವ್ರು ಕೊಟ್ಟಿದ್ದೇನು ಬರೀ ಕೇವಲ ಹಸುವಿನ ಶಗಣೆ. ನಾವು ಇವತ್ತು ಹಸುವಿನ ಸಗಣೆಯನ್ನು ಎಷ್ಟು ಕೀಳಾಗಿ ಕಾಣ್ತಿದ್ದೀವಿ. ಅದಕ್ಕೆ ಹೇಳ್ತಾರೆ ನೋಡಿ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಗರಣೆಯಾದೆ, ಸುಟ್ಟರೆ ನಸಲ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನಿನಾರಿಗಾದೆ ಯಲಮಾನವ ಎನ್ನುವಂತಹ ಆ ಗೋವಿನ ಹಾಡನ್ನು ನಾವು ತೆಗೆದುಕೊಂಡಾಗ ನಿಜವಾಗಲೂ ಕೂಡ ನಾವು ಇವತ್ತು ನಮ್ಮ ಭೂಮಿಯನ್ನು ಯಾವುದರ ಮೂಲಕವಾಗಿ ಫಲವತ್ತಾಗಿಡಬಹುದು ಅನ್ನೋದಾದರೆ ಅದು ನಾವು ಗೋವುಗಳನ್ನು ನಾವು ಆಶ್ರಯಿಸಬೇಕು ಎನ್ನುವಂತಹದ್ದನ್ನು. ಯಾಕಂದರೆ ಒಂದು ಕಡೆ ಎಷ್ಟೊಂದು ಕಡೆ ಹೇಳ್ತಾರೆ, ಗೋಹತ್ಯ ಪಾಪದಿಂದ ಜಗತ್ತೆಲ್ಲ ಕೆಟ್ಟು ಹೋಯಿತು, ಒಬ್ರಿಗಾದ್ರೂ ಕಷ್ಟ ನಷ್ಟ ತಪ್ಪೀತೇನ್ರಿ, ಚೆನ್ನಾಗಿ ಸಾಕೊಂಡು ಹಾಲು ಮೊಸರು ಉಣದೆ ಹೊಡೆದು ಬಡದ್ರು ಕುಯ್ಯೋದ್ರಿಂದ ಪಾಪ ಅನ್ನೋದು ಬೆನ್ನು ಹಚ್ಚಿದೆ ಬಿಟ್ಟೀತೇನ್ರಿ ಎನ್ನುವಂತಹ ಒಂದು ತತ್ವ ಪದ ಇದೆ. ಹಾಗಾಗಿ ನಾವು ಇವತ್ತು ಗೋವಿನ ಸಂತತಿಯನ್ನು ರಕ್ಷಣೆ ಮಾಡುವ ಉದ್ದೇಶ ನಮ್ಮ ಮಕ್ಕಳಿಗೆ ಸದೃಢವಾದಂತಹ ಹಾಲು, ನಮ್ಮ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಪಂಚಾಮೃತಗಳು, ಮತ್ತೆ ಜೊತೆಗೆ ನಮ್ಮ ಭೂಮಿಗೆ ಬೇಕಾದಂತಹ ಪಂಚಗವ್ಯಗಳು, ಇವುಗಳು ಅತ್ಯವಶ್ಯವಾಗಿ ಇರೋದ್ರಿಂದ ಒಂದು ನಮಗೆ ಹಸು ಏನ್ ಮಾಡ್ತದೆ ಹಾಲು ಮೊಸರು ತುಪ್ಪ ಬೆಣ್ಣೆಯನ್ನು ಕೊಟ್ಟರು ಕೂಡ ಇನ್ನೊಂದು ರೀತಿಯಲ್ಲಿ ಸಗಣಿಯನ್ನು ಕೊಡೋದ್ರಿಂದ ನಮ್ಮ ಮುಂದಿನ ಬೆಳೆಗೆ ಆ ಭೂಮಿಯನ್ನು ಫಲವತ್ತತೆಯಾಗಿ ಇಟ್ಟು ಬೆಳೆಯನ್ನು ಕೊಟ್ಟು ನಮ್ಮನ್ನು ಸಲಹಿಸುತ್ತೆ. ಹಾಗಾಗಿ ನಾವು ಎಲ್ಲಾ ರೀತಿಯಿಂದ ಯೋಚನೆ ಮಾಡಬೇಕು. ಹೆಚ್ಚು ಹೆಚ್ಚು ಹಸುಗಳನ್ನು ಸಾಕುವುದರ ಮೂಲಕವಾಗಿ ನಮ್ಮ ಭಾರತ ದೇಶದ ಭೂಮಿಯನ್ನ ಫಲವತ್ತನ್ನಾಗಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ಇವತ್ತು ಜೀವಾಮೃತಗಳಲ್ಲಿ ನಿಜವಾಗಲೂ ಕೂಡ ಎಲ್ಲಾ ಸಸ್ಯಗಳ ಕಾಯಿಲೆಗೆ ಬೇಕಾದಂತಹ ಔಷಧೋಪಚಾರವನ್ನು ಮಾಡಬಹುದು ಎನ್ನುವಂತಹದ್ದನ್ನ ಇವತ್ತು ವಿಜ್ಞಾನ ಒಪ್ತಾ ಇದೆ. ಸಾವಯವ ಕೃಷಿಯ ಪದ್ಧತಿಯಲ್ಲಿ ವಿಜ್ಞಾನ ಅದರ ಮೂಲಕವಾಗಿ ಇವತ್ತು ಸಂಶೋಧನೆಯನ್ನು ನಡೆಸಿ ಎಲ್ಲಾ ರೀತಿಯಾದಂತಹ ಪದ್ಧತಿಯನ್ನ ಅಂದ್ರೆ ಆ ಒಂದು ವಿಧವಾದಂತಹ ವೈಜ್ಞಾನಿಕವಾದಂತಹ ವಿಧಾನವನ್ನು ರೈತರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದೆ. ಈ ಯೋಜನೆಯನ್ನ ನಾವು ಕೂಡ ಮೊನ್ನೆ ಸುತ್ತೂರು ಮಠಕ್ಕೆ ಹೋದಾಗ ನಮ್ಮ ಇರುವಂತಹ ತರಕಾರಿಯಲ್ಲಿ ಇರುವಂತಹ ಅವನ ಕೊಳಸಿ ಹೇಗೆ ಜೀವಾಮೃತ ಮಾಡಬಹುದು, ಸ್ಪ್ರೇಗಳಿಗೆ ಬೇಕಾದಂತಹ ವ್ಯವಸ್ಥೆ ಹೇಗೆ ಮಾಡಬಹುದು, ಆಮೇಲೆ ನಮ್ಮ ಪಂಚಗವ್ಯಗಳಿಂದ ಯಾವ ರೀತಿಯಾದಂತಹ ಸ್ಪ್ರೇ ತಯಾರು ಮಾಡಬಹುದು, ಮಜ್ಜಿಗೆಯಿಂದ ಯಾವ ರೀತಿ ಸ್ಪ್ರೇ ತಯಾರು ಮಾಡಬಹುದು, ನಾವೇನು ಮುಟ್ಟರು ರೋಗ ಅಂತ ಬರ್ತದಲ್ಲ ಹುಳಿ ಮಜ್ಜಿಗೆನ ನೇರವಾಗಿ ಆ ಗಿಡಗಳಿಗೆ ಪ್ರೋಕ್ಷಣೆ ಮಾಡಿದ್ರೆ ಆ ಮಜ್ಜಿಗೆ ಸಾಮಾನ್ಯವಾಗಿ ಹುಳಿ ಇದ್ದೇ ಇರುತ್ತೆ. ಹಾಗಾಗಿ ಆ ಹುಳಿ ಮಜ್ಜಿಗೆಯನ್ನ ನಾವು ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಆ ಮುಟ್ಟರು ರೋಗ ಹೋಗುತ್ತೆ ಎನ್ನುವಂತಹದ್ದು ಸಾಬೀತಾಗಿದೆ. ಹಾಗಾಗಿ ನಾವು ಔಷಧೋಪಚಾರವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಸ್ಯಗಳನ್ನು ಕೂಡ ನಾವು ಆರೋಗ್ಯಪೂರ್ಣವಾಗಿ ಇಡಬೇಕು. ಅದರಿಂದ ಬರುವಂತಹ ಏನು ಪದಾರ್ಥವನ್ನು ಕೂಡ ಅಂದ್ರೆ ಫಸಲನ್ನು ಕೂಡ ಆರೋಗ್ಯಪೂರ್ಣವಾಗಿ ಇಡಬೇಕು. ಆ ರೀತಿ ಆದಂತಹ ಮನಸ್ಥಿತಿಯನ್ನು ನಾವು ಹೊಂದದೇ ಇದ್ರೆ ಮುಂದೆ ಒಂದು ದಿನ ನಾವು ಆಹಾರ ತಿನ್ನೋದಿಲ್ಲ, ಬರೀ ವಿಷವನ್ನೇ ತಿನ್ನುವಂತಹ ಕಾಲ ಬರುತ್ತೆ. ಆ ವಿಷವನ್ನ ತಿನ್ನುವಂತಹ ಕಾಲ ದೂರವಾಗಬೇಕಾದ್ರೆ ನಾವು ನಮ್ಮ ಹಳೆ ಪದ್ಧತಿಗಳೇನಿತ್ತು ಅವುಗಳ ಮೂಲಕವಾಗಿ ನಮ್ಮ ಬೀಜ ಸಂರಕ್ಷಣೆ ಇರಬಹುದು, ನಮ್ಮ ಭೂಮಿಯ ಸಂರಕ್ಷಣೆ ಇರಬಹುದು, ನಮ್ಮ ಆಹಾರ ಪದ್ಧತಿಯನ್ನ ತರಕಾರಿ ಎಲ್ಲವನ್ನು ಕೂಡ ನಮ್ಮ ಪದ್ಧತಿಗಳನ್ನ, ಇದಕ್ಕೊಂದು ಗಾದೆನೆ ಇದೆ, ತಿಪ್ಪೆಯ ತಪ್ಪಲು ಎನ್ನುವಂತಹ ಮಾತು. ತಿಪ್ಪೆಯಲ್ಲಿ ಹುಟ್ಟುವಂತಹ ಸಸ್ಯಗಳನ್ನು ಕೂಡ ಬಹುತೇಕ ನಾವು ಹೇಳಬೇಕಂದ್ರೆ ಕುಂಬಳಕಾಯಿ ಇವೆಲ್ಲ ನೋಡಿರ್ಬೋದು. ಕುಂಬಳಕಾಯಿ ಮತ್ತು ಕುಂಬಳ ಸೊಪ್ಪಲ್ಲಿ ಸಾರನ್ನ ಮಾಡುವಂತಹ ಒಂದು ಪದ್ಧತಿ ಇತ್ತು. ಇಂತಹ ಪದ್ಧತಿಗಳು ದೂರವಾಗ್ತಿದ್ದಾವೆ. ಇವತ್ತು ನಾವು ಮಾರ್ಕೆಟ್ನಲ್ಲಿ ಹೋಗಿ ಸೊಪ್ಪು ತರ್ತೀವಿ, ಆ ಸೊಪ್ಪನ್ನ ಯಾವ ಗುಣಮಟ್ಟ ಏನು ಅನ್ನುವಂತ ನಾವು ಯೋಚನೆ ಮಾಡ್ತಾ ಇಲ್ಲ. ಮುಂದೆ ಒಂದು ಕಾಲಕ್ಕೆ ಗುಣಮಟ್ಟವಾದಂತಹ ತರಕಾರಿಗಳು ಇಲ್ಲದೆ ಇದ್ರೆ ಮುಂದೆ ನಮಗೆ ಏನಾಗೋದಿಲ್ಲ, ಅದು ಮಾರ್ಕೆಟ್ನಲ್ಲಿ ಹೋಗಲಿಕ್ಕೆ ಅವಕಾಶ ಆಗೋದಿಲ್ಲ. ಯಾಕಂದ್ರೆ ವಿಜ್ಞಾನ ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡಿ ಸ್ವೀಕಾರ ಮಾಡುವಂತಹ ಅವಕಾಶ ಇದೆ. ಆ ದೃಷ್ಟಿಯಿಂದ ನಾವು ಇವತ್ತು ಬೆಳೆ ಬೆಳಿಬೇಕಾದ್ರೇನೆ ಆ ಪದ್ಧತಿಯನ್ನು ಅವಲಂಬಿಸಿಕೊಂಡ್ರೆ ತುಂಬಾ ವಿಶೇಷವಾದಂತಹ ಒಂದು ಪದ್ಧತಿ ನಮ್ಮ ಭಾರತೀಯ ಪದ್ಧತಿ ಆಗ್ತದೆ. ಆಮೇಲೆ ಇನ್ನೊಂದು ಮಾತು ಹೇಳಬೇಕಪ್ಪ ಅಂದ್ರೆ ಎಲ್ಲಾ ಧಾನ್ಯಕ್ಕಿಂತ ನಮ್ಮಲ್ಲಿ ಎಲ್ಲಿ ಈ ಭಾರತ ಖಂಡದಲ್ಲಿ ನಮ್ಮ ದೇವೇಗೌಡರು ದೆಹಲಿಗೆ ಹೋದ್ರು ಕೂಡ ಏನು ಊಟ ಮಾಡಿದ್ರು ಅವರು, ರಾಗಿ ಮುದ್ದೆ ಸೊಪ್ಪು ಸಾರು ಊಟ ಮಾಡಿದ್ರು. ಯಾಕಂದ್ರೆ ರಾಗಿ ಇದು ಮುದ್ದೆ ಅಂತ ಊಟ ಇಲ್ಲ, ಸಿದ್ದಪ್ಪ ಅಂತ ದೇವರಿಲ್ಲ ಅಂತ ಒಂದು ಗಾದೆ ಇದೆ. ಹಾಗಾಗಿ ರಾಗಿಯನ್ನು ಹೆಚ್ಚು ಹೆಚ್ಚು ಬೆಳೆದು ಅದರ ಮೂಲಕವಾಗಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನ ಸದೃಢವನ್ನಾಗಿ ಕಾಪಾಡ್ಕೊಳ್ತಕ್ಕಂಥ ರಾಗಿ ಎಷ್ಟು ವಿಧವಾದಂತಹ ಪದಾರ್ಥ ಇದೆ. ಅದಕ್ಕೆ ಒಂದು ಗಾದೆ ಇದೆ, ನೀವೆಲ್ಲ ಕೇಳಿದಿರೋ ಇಲ್ಲ ಗೊತ್ತಿಲ್ಲ. ಅತ್ತೆ ಮನೆಗೆ ಒಬ್ಬ ಅಳಿಯ ಹೋಗಿರ್ತಾನೆ, ಅವಾಗ ಬೆಳಗ್ಗೆ ಅರ್ಜೆಂಟಲ್ಲಿ ಬಂದಿರೋದ್ರಿಂದ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ರೊಟ್ಟಿಯನ್ನು ಹಾಕಿಬಿಟ್ಟಿರ್ತಾರೆ, ಮಧ್ಯಾಹ್ನಕ್ಕೆ ಮುದ್ದೆಯನ್ನ ಮಾಡಿ ನೀಡಿರ್ತಾರೆ, ಇನ್ನು ಸಾಯಂಕಾಲ ಏನಾರು ಮಾಡ್ಬೇಕಲ್ಲ ಆ ರಾಗಿಯಲ್ಲೇನೆ ಒತ್ಸಾವಿಗೆಯನ್ನು ಮಾಡಿರ್ತಾರೆ. ನಿಮ್ಗೆ ಅದು ಸಾಮಾನ್ಯವಾಗಿ ರಾಗಿಯಲ್ಲಿ ಒತ್ಸಾವಿಗೆ ಏನ್ ಮಾಡ್ತಾರೆ. ಅದಕ್ಕೆ ಅವ್ನು ಹೇಳ್ತಾನಂತೆ, ಬೆಳಗ್ಗೆ ಬಂದೆ ಚಕ್ರಾಕಾರ, ಮಧ್ಯಾಹ್ನಕ್ಕೆ ಬಂದೆ ಗೋಲಾಕಾರ, ಈಗಲೂ ಬಂದೆ ಜಡಶಂಕರ ಅಂತ ಹೇಳಿ ಅವರು ರಾಗಿಯನ್ನು ವರ್ಣನೆ ಮಾಡ್ತಾನೆ ಅವನು. ಹಾಗಾಗಿ ರಾಗಿ ಏನು ಬೇಕಾದರೂ ಆಹಾರವನ್ನು ಅದರಲ್ಲಿ ಪದ್ಧತಿ ಮಾಡಬಹುದು. ಹಪ್ಪಳವನ್ನು ಮಾಡಬಹುದು, ಚಂಡಿಗೆಗಳನ್ನು ಮಾಡಬಹುದು, ಆಮೇಲೆ ಇನ್ನೂ ರಾಗಿಯಲ್ಲಿ ಏನು ಮಾಲ್ಟ್ ಅಂತ ಮಾಡ್ತಾರೆ, ಕೀಲ್ಸ ಮಾಡಬಹುದು. ಇವು ಎಂತಹ ದಿವ್ಯ ಔಷಧ, ಬೇಸಿಗೆ ಕಾಲದಲ್ಲಿ ರಾಗಿಯ ಪದಾರ್ಥದಲ್ಲಿ ಕೀಲ್ಸಗಳನ್ನು ಮಾಡಿ ಊಟ ಮಾಡಿದ್ರೆ ದೇಹ ಪೂರ್ಣತನವಾಗಿರುತ್ತೆ ಎನ್ನುವಂತಹದ್ದನ್ನು. ಅದೃಷ್ಟಿಯಿಂದ ನಾವು ಕೃಷಿ ಪದ್ಧತಿಯಲ್ಲಿ ಹೆಚ್ಚಾಗಿ ರಾಗಿಗಳನ್ನು ಬೆಳೆಯುವಂತಹ ಅವಕಾಶವನ್ನು, ಊಟದಲ್ಲಿಯೂ ಕೂಡ ಹೆಚ್ಚು ಬಳಕೆಯನ್ನು ಮಾಡುವಂತಹ ಅವಕಾಶವನ್ನು ನಾವೆಲ್ಲ ಮಾಡಿದ್ರೆ ಹೆಚ್ಚು ಸೂಕ್ತವಾಗುತ್ತೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೃಷಿಯ ಬಗ್ಗೆ ಅಪಾರವಾದಂತಹ ಪ್ರೀತಿ ನಿಮಗೆ. ನಾನು ಮೊದಲಿಂದಲೂ ನೋಡಿದ ಹಾಗೆ ಇವತ್ತಿಗೂ ಕೂಡ ಕೈಮುಟ್ಟಿ ಕೆಲಸ ಮಾಡ್ತೀರಿ, ಆಗ್ಲೂ ಮಾಡ್ತಾ ಇದ್ರಿ. ಈ ಒಂದು ಪ್ರೀತಿ ಹೇಗೆ ಬಂತು ನಿಮಗೆ? ನಾವೆಲ್ಲರೂ ಕೂಡ ಭೂಮಿಯ ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ ನಾವು ಹಂಗೆ ಬರೀ ಮಾತಾಡಿದ್ರೆ ಆಗೋದಿಲ್ಲ, ಭೂಮಿಯಲ್ಲಿ ಪರಿಶ್ರಮ ಪಟ್ಟರೆ ಮಾತ್ರ ಬೆಳೆ ಕೊಡುತ್ತೆ. ಹಾಗಾಗಿ ನಮಗೆ ಮೊದಲಿಂದ ನಾನು 6ನೇ ಕ್ಲಾಸ್ ಓದುವಾಗ್ಲೇ ಸೂರ್ಯಕಾಂತಿಯನ್ನು ಕುಯ್ಯೋದು ಇಂಥವೆಲ್ಲನೂ ಮಾಡ್ತಾ ಇದ್ದೆ ಹೊಲಕ್ಕೆ ಹೋಗಿ. ಅವಾಗ ಒಂದು ನಾನು ಸರಿ ತಪ್ಪಿ ಸೂರ್ಯಕಾಂತಿ ಹಿಡಿದು ಕುಯ್ಯುವಾಗ ಬೆರಳನ್ನು ಸ್ವಲ್ಪ ನಾನು ಗಾಯ ಮಾಡಿಕೊಂಡಿದ್ದೆ. ಅವತ್ತಿಂದನೇ ಯೋಚನೆ ಮಾಡಿದೆ ಗಾಯವಾಗದೇ ಹೇಗೆ ನಾವು ಕೆಲಸ ಮಾಡಬಹುದು ಆಯುಧಗಳಿಂದ ಎನ್ನುವಂತಹದನ್ನು ಪ್ರಾಕ್ಟೀಸ್ ಮಾಡಿದೆ ನಾನು. ಅವತ್ತಿಂದ ಇವತ್ತಿನವರೆಗೆ ಕೂಡ ಯಾವುದೇ ಆಯುಧದಲ್ಲಿ ನಾನು ಕೆಲಸ ಮಾಡಿದ್ರು ಕೂಡ ನಿಮಗೆ ಕುಡ್ಲು ಇರಬಹುದು, ಆಮೇಲೆ ಕತ್ತಿ ಇರಬಹುದು, ಯಾವುದೇ ಕೆಲಸ ಇರಬಹುದು, ಆ ಕೊಡಲಿ ಇರಬಹುದು, ಆ ನಂತರದಲ್ಲಿ ನಿಮ್ಮ ಹಾರೆ ಇರಬಹುದು, ಗುದ್ಲಿ ಇರಬಹುದು, ಆಮೇಲೆ ಸಲಿಕೆ ಅಂತ ಕರೀತಾರೆ ಉತ್ತರ ಕರ್ನಾಟಕದವರು. ಸಲಿಕೆ ಅಂದ್ರೆ ಅದು ಗುದ್ಲಿ ಎರಡು ಒಂದೇ ಅರ್ಥ. ಆಮೇಲೆ ಇನ್ನೊಂದು ಪಿಕಾಸಿ ಇರಬಹುದು. ಯಾವುದೇ ಆಯುಧ ಕೊಟ್ಟರು ಕೂಡ ನನ್ನ ಜೊತೆಗೆ ನಮ್ಮ ವರ್ಕರ್ಸ್ ಯಾರು ಕೂಡ ಕೆಲಸ ಮಾಡೋದಕ್ಕೆ ಹೆದರೋರು. ಯಾಕೆ ಅಂತ ಹೇಳಿದ್ರೆ ನನಗೆ ಅದರ ಕ್ರಮ ಗೊತ್ತು, ಅದನ್ನ ಹಿಡಿಯೋ ಆಯುಧದ ಬಳಕೆ ಗೊತ್ತು, ಆ ಮಣ್ಣಿನೊಂದಿಗೆ ನಾವು ಬೆರೆತು ಕೆಲಸವನ್ನ ಮಾಡುವಂತಹ ಒಂದು ಯೋಜನೆ ಇಟ್ಕೊಂಡಿದ್ವಿ. ಹಾಗಾಗಿ ನಾನು ಬೆಳೆ ಮಾಡುವ ಪೂರ್ವದಲ್ಲಿ ನಮ್ಮ ಮಠದ ಆದಾಯ ವರ್ಷಕ್ಕೆ 3,000 ರೂಪಾಯಿ ಇತ್ತು. ಬರೀ ಕೇವಲ 3 ವರ್ಷಕ್ಕೆ ನಮ್ಮ ಮಠದ ಆದಾಯವನ್ನು 30,000 ರೂಪಾಯಿ ಮೇಲ್ಪಟ್ಟು ವರಮಾನ ಬರೋ ಹಾಗೆ ನಾನು ಕೃಷಿಯನ್ನು ಅಳವಡಿಸಿಕೊಂಡೆ. ಪ್ರತಿಯೊಂದು ತೆಂಗಿನ ಮರ ಹತ್ತೋದಿರಲಿ, ಕಾಯಿ ಕೀಳೋದಿರಲಿ, ಅದರಲ್ಲಿ ಬರತಕ್ಕಂಥ ಉತ್ಪನ್ನಗಳನ್ನು ಬಳಕೆ ಮಾಡ್ಕೊಳ್ಳೋದೇ ಇರಲಿ, ಎಲ್ಲವನ್ನು ಕೂಡ ನಾನು ಸ್ವತಃ ಅಭ್ಯಾಸವನ್ನು ಮಾಡಿಕೊಂಡೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವು ಬೇರೆ ಸಂಪನ್ಮೂಲಗಳು ನಮಗೆ ಇರ್ತಿರಲಿಲ್ಲ. ಭೂಮಿ ಇರೋಷ್ಟು ಭೂಮಿಯಿಂದನೇ ನಾವು ಸಂಪನ್ಮೂಲಗಳನ್ನು ನಾವು ಉತ್ಪತ್ತಿ ಮಾಡ್ಕೋಬೇಕಾಗಿತ್ತು. ಅದರ ಮೂಲಕವಾಗಿ ನಮ್ಮ ಮಠದ ವ್ಯವಸ್ಥೆಯನ್ನು ನಾವು ನಿರ್ವಹಿಸಬೇಕಾಗಿತ್ತು. ಹಾಗಾಗಿ ನಾವು ಭೂಮಿಯಲ್ಲಿ ಇರೋರು ಭೂಮಿಯಿಂದನೇ, ಯಾಕಂದರೆ ಭೂಮಿ ಯಾವತ್ತೂ ಕೂಡ ನಂಬಿದವರಿಗೆ ದ್ರೋಹ ಮಾಡೋದಲ್ಲ ಅಂತ ಇದೆ. ಆದರೆ ನಾವು ಬರೀ ಕೇವಲ ಯಾವುದೋ ಒಂದು ಬೆಳೆಯನ್ನು ಆಶ್ರಯವಾಗಿ ಇಟ್ಕೊಂಡು ಹೋಗಬಾರ್ದು. ಅಂತರ ಬೆಳೆ ಬೇಸಾಯ ಅಂತ ಹೇಳ್ತಾರೆ. ಒಂದೇ ಭೂಮಿಯಲ್ಲಿ 4-5 ತರಹದ ಬೆಳೆಗಳನ್ನು, ಒಂದು ನಾವು ಅಡಿಕೆ ಮರ ಹಾಕ್ತೀವಿ ಅಂತ ತಿಳ್ಕೊಳ್ಳಿ, ಅದಕ್ಕೆ ನಾವು ಮೆಣಸು ಬೆಳೆ ಹಾಕ್ಬೋದಲ್ಲ, ಅದರೊಳಗೆ ಬೇಕಾದ್ರೆ ನಾವು ಕಾಫಿ ಬೆಳಿಬೋದಲ್ಲ, ಅದೇ ರೀತಿಯಾಗಿ ಮತ್ತೆ ನಾವು ಕೋಕೋ ಬೆಳಿಬಹುದು, ಏಲಕ್ಕಿ ಬೆಳಿಬಹುದು. ಇದ ಬೇಕಾದಷ್ಟು ನಮಗೆ ಇವತ್ತು ಸರ್ಕಾರದ ಒಂದು ಸವಲತ್ತುಗಳು ಕೂಡ ಇದೆ, ಮತ್ತು ವಿಜ್ಞಾನಿಗಳ ಮಾರ್ಗದರ್ಶನವೂ ಕೂಡ ಇದೆ. ಅದನ್ನು ನಾವು ಯೋಗ್ಯವಾದಂತಹ ರೀತಿಯಲ್ಲಿ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಮತ್ತೆ ನನಗೆ ಕೃಷಿ ಅಂದ್ರೆ ನಾನು ಈಗ ಊಟ ಮಾಡಬೇಕಾದ್ರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು 84 ಲಕ್ಷ ಜೀವರಾಶಿ ಅಂತ ಹೇಳ್ತೇವಲ್ಲ, ಈ 84 ಲಕ್ಷ ಜೀವರಾಶಿಗಳು ತಿನ್ನೋದು ಯಾವ್ದನ್ನ? ಭೂಮಿಯಿಂದ ಬೆಳೆದ ಮಾತ್ರ. ಯಾವುದೇ ಫ್ಯಾಕ್ಟರಿಂದ ತಯಾರಾಗಿ ತಿನ್ನಕ್ ಆಗೋದಿಲ್ಲ. ಆಗತ್ತಾ? ಒಂದ್ ಸಣ್ಣ ರಾಗಿ ಕಾಳನ್ನ ಸೃಷ್ಟಿ ಮಾಡಕ್ಕಾಗಲ್ಲ ಯಾವ್ದಕ್ಕೆ? ವಿಜ್ಞಾನಕ್ಕೆ. ಆಗತ್ತಾ? ಆಗೋದಿಲ್ಲ. ಅಂದಾಗ ಮಣ್ಣಿಗೆ ಮಾತ್ರ ಗುಣ ಇದೆ. ಹಾಗಾಗಿ ನಾವು ಅದನ್ನ ನಂಬಿಕೊಂಡೇನೆ, ಅದರೊಂದಿಗೆನೆ ಬೆರೆತೇನೆ ಇರಬೇಕು ಎನ್ನುವಂತಹದ್ದು ಸಂಕಲ್ಪವನ್ನು ಅವಾಗ ಮಾಡಿದ್ವಿ. ನಮ್ಮ ಮಠದಲ್ಲಿ ಅವಾಗಿಂದ ಕೂಡ ಇವತ್ತಿನವರೆಗೂ ಕೂಡ ಹಸುಗಳು ಇಟ್ಕೊಂಡಿದ್ದೀವಿ. ಇವತ್ತು 16 ಹಸುಗಳಿದೆ ಬರೀ 8 ಎಕರೆ ಜಮೀನಲ್ಲಿ. ಕಡಿಮೆ ಅಂದ್ರೂ ಕೂಡ 3,500-4,000 ಗಿಡಗಳಿದೆ. ನಾವು ಭೂಮಿಯಲ್ಲಿ ಏನು ಸುಮ್ಮನೆ ಹಾಗೆ ಇಟ್ಕೊಂಡಿಲ್ಲ, ಪ್ರತಿ ಬದಗಳಲ್ಲೆಲ್ಲ ಗಿಡಗಳನ್ನ ಹಾಕೊಂಡಿದ್ದೀವಿ. ಆಮೇಲೆ ನೇಪೇರ್ ಅಂತ ಹೇಳಿ ಹಸುಗಳಿಗೆ ಬೇಕಾದಂತಹ ಹುಲ್ಲನ್ನು ಹಾಕೊಂಡಿದ್ದೀವಿ. ನೆರಳಿರೋ ಪ್ರದೇಶದಲ್ಲಿ ಕಾಫಿಯನ್ನು ಹಾಕೊಂಡಿದ್ದೀವಿ. ಉಪಯೋಗಕ್ಕೆ ಬರದೇ ಇರತಕ್ಕಂಥ ಭೂಮಿಯಲ್ಲಿ ಸಿಲ್ವರ್ ಹಾಕೊಂಡಿದ್ದೀವಿ, ತೇಗ ಹಾಕೊಂಡಿದ್ದೀವಿ, ಆಮೇಲೆ ತೆಂಗು ಹಾಕೊಂಡಿದ್ದೀನಿ, ಮತ್ತು ಬಾಳೆಯನ್ನು ಹಾಕೊಂಡಿದ್ದೀನಿ. ಏನು ಈ ಬೆಳೆ ಇಲ್ಲ ಅಂತಲ್ಲ, ಈ 8 ಎಕರೆ ಪ್ರದೇಶದಲ್ಲಿ ನಾವು ಸಮೃದ್ಧವಾದಂತಹ ಬೆಳೆಯನ್ನು ಮಾಡ್ತೀವಿ. ರೈತರಿಗೆ ಒಂದು ಸಣ್ಣ ಮನವಿ ಏನಪ್ಪ ಅಂತ ಹೇಳಿದ್ರೆ, ನೀವು ವರ್ಷದವರೆಗೂ ಕೂಡ ಬೆಳೆಯನ್ನು ತೆಗೆದು ಬರೀ ಕೇವಲ 1 ತಿಂಗಳು ಅಥವಾ 15 ದಿವಸದಲ್ಲಿ ನಿಮ್ಮ ಬೆಳೆಗಳನ್ನು ನೀವು ಸಂಸ್ಕರಿಸಿ ಮಾರ್ಕೆಟಿಗೆ ಕಳಿಸಿ. ಏನ್ ಮಾಡ್ತೀರಿ, ನೀವು ಸಂಸ್ಕರಿಸಕ್ ಹೋಗಲ್ಲ, ಅದನ್ನ ಹುಂಡಿ ಅಂತ ವ್ಯಾಪಾರಕ್ಕೆ ಕೊಡ್ತೀರಿ. ಆಗ ಏನಾಗ್ತದೆ, ಅರ್ಧ ಲಾಭ ಅವನಿಗೆ, ಇನ್ನು ಅರ್ಧ ಲಾಭ ಇವರಿಗೆ. ನೀವು 11 ತಿಂಗಳು ಬೆಳೆ ಮಾಡಿದ ಲಾಭವನ್ನ ಅವನು ಕೇವಲ ಎಷ್ಟು 1 ತಿಂಗಳಲ್ಲಿ ಅದು ಲಾಭ ಪಡ್ಕೊಂಡು ಹೋಗ್ಬಿಡ್ತಾನೆ. ಈಗ ಅದಕ್ಕೆ ನಾವೇನ್ ಮಾಡ್ತೇವೆ, ಹುಂಡಿ ಕೊಟ್ಬಿಡ್ತೀವಿ. ಯಾಕೆ? ನೀವು ಸ್ವಲ್ಪ ಮನೆಯಲ್ಲಿ ಇರೋ 4 ಜನ ಇರ್ತೀರಿ, ನೀವು ಸ್ವತಃ ಕೃಷಿಯನ್ನ ಮಾಡ್ಕೊಳ್ಳಿ. ನಾನು ಅಡಿಕೆ ಕೃಷಿಯನ್ನು ಮಾಡ್ತೇನೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ತೋಟದವರ ಅಡಿಕೆಯನ್ನು ಕೂಡ ತಗೊಂಡು ಅದನ್ನು ಬೇಯಿಸಿಬಿಟ್ಟು ಅದನ್ನು ಮಾರ್ಕೆಟಿಗೆ ಕಳಿಸ್ತೇನೆ. ಪ್ರತಿಯೊಂದು ಪದಾರ್ಥವನ್ನು ವಿಂಗಡಣೆ ಮಾಡಿ ನಾನು ವ್ಯಾಪಾರ ಮಾಡ್ತೇನೆ. ಇನ್ನು ಕಾಫಿಯನ್ನು ಅಷ್ಟೇ ನೇರವಾಗಿ ಮಾರ್ಕೆಟಿಗೆ ಕಳಿಸ್ತೇವೆ. ಸುಮಾರು ನನ್ನ ಈ ತೋಟದಲ್ಲಿ ಒಂದು 300-400 ಗಿಡಗಳನ್ನ ಹಾಕ್ಕೊಂಡಿದ್ದೇನೆ. ಒಂದು 3-5 ಚೀಲದವರೆಗೂ ಕಾಫಿಯನ್ನು ಕುಯ್ತೇವೆ. ಹೀಗೆ ಪ್ರತಿಯೊಂದು ಕೂಡ ಭೂಮಿಯಿಂದನೇ ನಾವು ಬೆಳಿಬೇಕು, ಭೂಮಿಯಿಂದನೇ ಬದುಕಬೇಕು, ಭೂಮಿಯಲ್ಲಿಯೇ ನಾನು ಇರಬೇಕು. ಹುಟ್ಟಿದ್ದು ದೇಹ ಭೂಮಿಯಿಂದನೇ, ತಿನ್ನೋದು ಭೂಮಿಯಿಂದನೇ, ಮತ್ತೆ ನಾವು ಹೋಗೋದೆಲ್ಲಿಗೆ? ಭೂಮಿಗೆನೆ. ಹಾಗಾಗಿ ನಾವು ಭೂಮಿಯನ್ನ, ಕೃಷಿಯನ್ನ ಮತ್ತು ಭೂಮಿಯನ್ನ ಹೆಚ್ಚು ಇಷ್ಟಪಟ್ಟು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಭೂಮಿಯ ಮೇಲೆ ನಿಮಗೆ ಬಾಲ್ಯದಲ್ಲಿಯೇ ಪ್ರೀತಿ ಬಂತು, ಆ ಪ್ರೀತಿಯನ್ನ ಇವತ್ತಿಗೂ ಕೂಡ ತಾವು ಉಳಿಸ್ಕೊಂಡಿದ್ದೀರಿ. ಅರಕಲಗೂಡು ದೊಡ್ಡ ಮಠದ ಮುಖ್ಯಸ್ಥರು ತಾವು. ದೊಡ್ಡ ಮಠದ ಜಮೀನು ಎಷ್ಟಿದೆ, ಏನೇನ್ ಬೆಳೆಯನ್ನ ಮಾಡಿದಿರಿ? ಈಗಾಗಲೇ ಒಂದು ಸ್ವಲ್ಪ ವಿಚಾರ ಹೇಳಿದಂಗೆ ಕಾಣುತ್ತೆ. 8 ಎಕರೆ ನಂದು ಜಮೀನು ಇರೋದು ಅರಕಲಗೂಡಲ್ಲಿ. ಅದು ಇವಾಗ ಟೌನ್ ಏರಿಯಾ ಬಂದಿದೆ. ಅಲ್ಲಿ 2.5 ಎಕರೆನ ನಾನು ಅಲಿಲೇಷನ್ ಮಾಡಿಸಿದ್ದೇನೆ ಈಗಾಗಲೇ. ಇನ್ನು ಉಳಿದಂತಹ ಏನು 5.5 ಎಕರೆ ಜಮೀನಿನಲ್ಲಿ 1.5 ಎಕರೆ ತೋಟ ಇದೆ. 1/2 ಎಕರೆಯಲ್ಲಿ ನಾವು ಮಠದ ಬಿಲ್ಡಿಂಗ್ನ ವಸತಿ ನಿಲಯವನ್ನು ಕಟ್ಕೊಂಡಿದ್ದೀವಿ. ಆಮೇಲೆ ಇನ್ನು ಉಳಿದಂತಹ ಜಮೀನಿನಲ್ಲಿ ತೆಂಗು, ಮತ್ತು ತೇಗ, ಮತ್ತು ಸಿಲ್ವರ್, ಮತ್ತು ಕಾಫಿ, ಮತ್ತು ಭತ್ತ, ಮತ್ತು ಸ್ವಲ್ಪ ಅಡಿಕೆ ತೋಟವನ್ನು ಮಾಡುವಂತಹದ್ದನ್ನು. ಆಮೇಲೆ 13,000 ಅಡಿಕೆ ಸಸಿಗಳನ್ನು ಕೂಡ ಇಷ್ಟರೇ ನಾನು ತಯಾರು ಮಾಡಿದ್ದೀನಿ, ನರ್ಸರಿ ಮಾಡಿದ್ದೇನೆ. ಯಾಕಂದರೆ ಇವಾಗ ನಾವು ಬರೀ ಕೇವಲ ಒಂದೇ ರೀತಿಯಾದಂತಹ ದುಡಿಮೆ ಸೂಕ್ತ ಅಲ್ಲ. ಎಲ್ಲ ಕಾಲದಲ್ಲೂ ಒಂದೇ ದುಡಿಮೆ ಮಾಡೋಕ್ಕಾಗಲ್ಲ. ಉಳಿದಂತಹ ಜನಗಳಲ್ಲಿ ನಾವು ಬೇರೆ ಕೃಷಿಯನ್ನು ಕೂಡ ಅವಲಂಬಿಸಿಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಈ ಎಲ್ಲ ಪದ್ಧತಿಗಳನ್ನು ಯಾವುದನ್ನ ಅಡಿಕೆ ಸಸಿ ತಯಾರು ಮಾಡೋದಕ್ಕೆ ಪ್ಯಾಕೆಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಜೂನ್ ತಿಂಗಳು ಬಂತು, ಆ ಜೂನ್ ತಿಂಗಳಲ್ಲಿ ನಾವು ನಮಗೆ ಬೇಕಾದಂತಹ ಗೊಬ್ಬರಗಳ ಗಿಡಗಳಿಗೆ ನಾನು ಸಾವಯವ ಗೊಬ್ಬರನೇ ಹಾಕೋದು, ಬೇರೆ ಯಾವುದೇ ಕೆಮಿಕಲನ್ನು ನನ್ನ ತೋಟಕ್ಕೆ ಇವತ್ತಿನವರೆಗೆ ಕೂಡ ಒಂದು ಕಾಳು ಗೊಬ್ಬರವನ್ನು ಹಾಕಿಲ್ಲ. ಸುಮಾರು ನಾನು ಒಂದು ಎಕರೆಯಲ್ಲಿ 40-60 ಕ್ವಿಂಟಲ್ ಹಸಿ ಅಡಿಕೆಯನ್ನು ತೆಗಿತಾ ಇದ್ದೀನಿ, ಅಂದರೆ ಅದರ ಕಾಳುಮೆಣಸನ್ನು ತೆಗಿತಾ ಇದ್ದೀನಿ. ಕಾಳುಮೆಣಸು 3-4 ಕಿಲೋ ಕಾಳುಮೆಣಸು ಬರ್ತಾ ಇತ್ತು ಮೊದಲು, ಸ್ವಲ್ಪ ಕಳೆದ ವರ್ಷದ ಮಳೆ ಜಾಸ್ತಿಯಾಗಿ ಸ್ವಲ್ಪ ಗಿಡಗಳು ಹೋಯಿತು. ಹಾಗಾಗಿ ಈ ಭೂಮಿಯಲ್ಲಿ ಎಲ್ಲ ಥರದ ಬೆಳೆಯನ್ನು ಕೂಡ, ಅಂದರೆ ಎಲ್ಲ ವೃಕ್ಷಗಳನ್ನು, ಹಲಸಿನ ಮರ ಇದೆ, ಆಮೇಲೆ ನಮಗೆ ಬೇಕಾದಂತಹ ಹಣ್ಣು ಸೀಬೆ ಮರಗಳಿದೆ, ಆಮೇಲೆ ಅದರ ಜೊತೆಗೆ ನಿಂಬೆ ಮರಗಳಿದೆ, ನಿತ್ಯವೂ ಬೇಕಾದಂತಹ ಪದಾರ್ಥ ನಿಂಬೆ ಮರಗಳಿದೆ, ಆಮೇಲೆ ಮಾವಿನ ಗಿಡಗಳಿದೆ. ಈ ಥರದ ಎಲ್ಲ ಕೃಷಿಯನ್ನು ಕೂಡ ಇಟ್ಕೊಂಡು ನಾನು ಬೆಳೆಯನ್ನು ಮಾಡ್ತಿದ್ದೀನಿ. ಬಟ್ ಅಂತರ್ಬೆಳೆ ವ್ಯವಸಾಯವನ್ನು ಮತ್ತು ಶಾಶ್ವತವಾದಂತಹ ಬೆಳೆ ಬರುವಂತಹದ್ದನ್ನು ಮಾಡಿದರೆ ರೈತನಿಗೆ ಯಾವತ್ತೂ ನಷ್ಟ ಆಗೋದಿಲ್ಲ. ಒಂದು ಸಲಹೆ ಕೊಡ್ತಿದ್ದೆ ನಾನು ಎಷ್ಟೋ ಜನಕ್ಕೆ, ನಿಮಗೆ 2 ಎಕರೆ ಭೂಮಿ ಇದೆ ಅಂದರೆ 1 ಹಸು, 2 ಜೊತೆ ಎತ್ತು, ಆಮೇಲೆ 2 ಕುರಿಗಳು ಮತ್ತು 1-2 ಕೋಳಿಗಳು ಇಂಥವನ್ನು ಸಾಕ್ಕೊಂಡ್ರೆ ನಿಮಗೆ ವಾರದ ಖರ್ಚಿಗೆ, ತಿಂಗಳ ಖರ್ಚಿಗೆ, 3 ತಿಂಗಳ ಖರ್ಚಿಗೆ, 6 ತಿಂಗಳ ಖರ್ಚಿಗೆ ಅಂಥೇಳಿ ಮತ್ತು ಒಂದೊಂದೇ ಪದಾರ್ಥವನ್ನು ನೀವು ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದನ್ನೇ ಅವಲಂಬಿಸಿಕೊಂಡು ಜೀವನ ಮಾಡಬೇಡಿ. ಜೊತೆಗೆ ಕೃಷಿಯೊಂದಿಗೆ ನಮ್ಮ ಉಪಜೀವಿಗಳು ಅಂತ ಏನು ಹೇಳ್ತೇವಲ್ಲ ನಾವು, ಕುರಿ ಸಾಕಾಣಿಕೆ, ಕೊಳೆ ಸಾಕಾಣಿಕೆ, ಆಮೇಲೆ ಸಣ್ಣ ಗುಂಡಿ ಇದ್ದರೆ ಸ್ವಲ್ಪ ಮೀನು ಸಾಕಾಣಿಕೆ, ಇಂಥವೆಲ್ಲವನ್ನು ಮಾಡಿದರೆ ವ್ಯಕ್ತಿ ಲಾಭದಾಯಕವಾದಂತಹ ರೈತ ಸುಖವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅವನಿಗೆ ಪ್ರತಿ ತಿಂಗಳೂ ಕೂಡ ಏನಾರ ಕೆಲಸ ಇರಬೇಕು, ಆ ರೀತಿಯಾಗಿ ತಾನು ತೊಡಗಿಸ್ಕೊಳ್ಳೋ ಕೆಲಸ ಮಾಡಬೇಕು. 3 ತಿಂಗಳು ವ್ಯವಸಾಯ ಮಾಡೋದು, 6 ತಿಂಗಳು ಊರು ತಿರುಗೋದಾಗಬಾರ್ದು. ಆವಾಗ ರೈತ ಅವನು ಉದ್ದಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಅವನು 24 ಗಂಟೆನೂ ಕೂಡ ಕೃಷಿ ಬಗ್ಗೆನೇ ಯೋಚನೆ ಇದ್ರೆ ಅವನಿಗೆ ರಾತ್ರಿನೂ ಕೂಡ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕೆಲವೊಂದನ್ನು ಕೆಲಸಗಳದ ಅದನ್ನು ಕೂಡ ಅವನು ಆ ರಾತ್ರಿ ಮಾಡೋ ಕೆಲಸಗಳ್ಯಾವು, ಬೆಳಿಗ್ಗೆ ಮಾಡೋ ಕೆಲಸ ಅಂತ ಆಯ್ಕೆ ಮಾಡಿಕೊಂಡ್ರೆ ಅವನು ಕೃಷಿಯಲ್ಲಿ ಲಾಭದಾಯಕವಾದಂತಹ ಒಂದು ಕೆಲಸವನ್ನು ಮಾಡಬಹುದು. ನಮ್ಮಲ್ಲಿ ಕೆಲವು ಹೊಂಗೆ ಮರ ಅಂತ ಇರ್ತದೆ, ನೀವು ಕೇಳಿರ್ಬೋದು. ಆ ಹೊಂಗೆ ಮರ ನೋಡಿ, ಅದು ಬೀಜ, ಅದು ಆಯಿಲ್ ಉತ್ಪತ್ತಿ ಆಗುತ್ತೆ. ಇವತ್ತು ಅದು ತುಂಬ ಅವಶ್ಯಕತೆನೂ ಇದೆ. ಆಮೇಲೆ ಅದು ಸಿಪ್ಪೆ ಇರುತ್ತೆ, ಅದು ಅದೇನು ಹೊಂಗೆ ಸಪ್ಪು ಅಂತ ಹೇಳ್ತಿರಲ್ಲ, ಗುಡಿಸಿ ನಿಮ್ಮ ತೋಟಕ್ಕೆ ಹಾಕಿ, ಉತ್ತನವಾಗಿರುತ್ತೆ, ಗೊಬ್ಬರ ಆಗುತ್ತೆ, ಎರೆಹುಳುಗಳು ಉತ್ಪತ್ತಿ ಆಗುತ್ತೆ ಅದರಲ್ಲಿ ವಿಶೇಷವಾಗಿ. ಹಾಗಾಗಿ ರೋಗ ನಿರೋಧಕ ಶಕ್ತಿ ನಿಮ್ಮ ತೋಟಕ್ಕೆ ಬರುತ್ತೆ. ಹಾಗಾಗಿ ಇಂತಹ ಒಂದನ್ನ ನಾವು ಬಳಕೆ ಮಾಡಿಕೊಂಡ್ರೆ ಕೃಷಿಗೆ ಯಾವತ್ತೂ ಕೂಡ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಡಿಕೆ ತೋಟ ಏನಿದೆಯೋ ಮಠದ್ದು ಬಹಳ ಹಳೆಯ ತೋಟ, ಇವತ್ತಿಗೂ ಕೂಡ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ರಿ, ಒಳ್ಳೆ ಫಸಲು ಕೂಡ ಬರ್ತಾ ಇದೆ, ಎಷ್ಟೇ ಬರ ಬಂದ್ರು ಕೂಡ ಜಗ್ಲಿಲ್ಲ ತೋಟ. ಏನು ಅದರ ವಿಶೇಷ, ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ ತೋಟದಕ್ಕೆ ಇವತ್ತಿನವರೆಗೂ ಕೂಡ? ಅದಕ್ಕೆ ಬೇಸಿಗೆಯಲ್ಲಿ ಮಾತ್ರ ಸ್ವಲ್ಪ ನೀರನ್ನ ಅದು ಸ್ಪ್ರಿಂಕ್ಲರ್ ಮುಖ ಕೊಡ್ತದೆ. ಮೊದಲ ನೀರು ಹಾಕ್ತಿದ್ವಿ ನಾವು. ನಮ್ಮ ತೋಟದಲ್ಲಿ ಇರೋ ಅಡಿಕೆ ಗಿಡಗಳು 60 ವರ್ಷದ ಗಿಡಗಳಿಂದ ಹಿಡಿದು 4 ವರ್ಷದ ಗಿಡಗಳವರೆಗೂ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಆ ಗಿಡ ಸಾಮಾನ್ಯವಾಗಿ ಒಂದು 5-10% ಗಿಡಗಳು ಹೋಗ್ತಾ ಇರ್ತದೆ, ವಿಚಲಿತನಾಗಬಾರ್ದು. ನಾವು ಮತ್ತೆ ಮತ್ತೆ ಆ ಗಿಡಗಳನ್ನ ಏನ್ ಮಾಡಬೇಕು, ಹಾಕೊಳ್ತಾ ಇರಬೇಕು. ಹಾಕೊಳ್ತಾ ಇದ್ರೆ ಮಾತ್ರ ಮತ್ತೆ ನಮಗೇನಾಗುತ್ತೆ, ಮುಂದಿನ ವರ್ಷಕ್ಕೆ ಗಿಡಗಳು ನಷ್ಟ ಆಗೋದಿಲ್ಲ. ಆಮೇಲೆ ನೀವೇನು ಹೇಳಿದ್ರಲ್ಲ, ಬೇಕಾದಷ್ಟು ಬರಗಾಲ ಬಂದಾಗ ನಾವು ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ತೋಟದಲ್ಲಿ ಕಾವಲೆಗಳನ್ನ ನಾವು ಕಟ್ತಾ ಇದ್ವಿ, ನೀರು ಹರಿಯಲಿಕ್ಕೆ ಬಿಡ್ತಿರಲಿಲ್ಲ, ಕಟ್ಬಿಟ್ಟು ನೀರನ್ನು ಸ್ವಲ್ಪ ದಿವಸಗಳ ಕಾಲ ನಿಲ್ಲೋ ಹಾಗೆ ವ್ಯವಸ್ಥೆ ಮಾಡ್ತಿದ್ವಿ. ಅವಾಗ ಏನಾಗೋದು ಅಂದ್ರೆ ನೀರು ಕಾವಲೆಗಳಲ್ಲೇ ನಿಂತು ಆಮೇಲೆ ಮುಂದಕ್ಕೆ ಹೋಗುವಂತಹ ಅವಕಾಶ. ಹಾಗಾಗಿ ನಮಗೆ ತೋಟ ಆ ರೀತಿಯಾದಂತಹ ನೀರಿನ ಸಂಗ್ರಹವನ್ನು ನಾವು ಮಾಡ್ಕೊಂಡಿದ್ದರಿಂದ ಬೇಸಿಗೆ ಕಾಲದಲ್ಲಿ ಆಗ ತೋಟ ತನ್ನವಾಗಿ ಇರೋದು. ಎಷ್ಟೋ ಸಂದರ್ಭ ತೋಟ ನಮ್ದೇನಾರು ಅದು ಪೂರಾ ಇದು ಆಗ್ತದೆ ಅಂತ ಹೇಳಿದ್ರೆ ಆ ಸುತ್ತ ಕಾವಲೆಗಳನ್ನ ಸೋಸಿ ಆ ಮಣ್ಣನ್ನು ಮತ್ತೆ ನಾವು ಗಿಡಗಳ ಹತ್ರಕ್ಕೆ ಹಾಕ್ತಿದ್ವಿ. ಒಂದ್ ಬುಟ್ಟಿ ನಾವು ಗೊಬ್ಬರ ಹಾಕಿದ್ರೆ ಒಂದ್ ಬುಟ್ಟಿ ಸುತ್ತ ಇರತಕ್ಕಂತ ಕಾವಲೆಯ ಮಣ್ಣನ್ನ ಅದಕ್ಕೆ ಹಾಕ್ತಾ ಇದ್ವಿ. ಆಗ ಏನಾಗುದು ಅಂದ್ರೆ ಆ ಗೊಬ್ಬರನೂ ಆರಬಾರದು, ಮಣ್ಣು ಕೂಡ ಅದು ಉಪಯೋಗ ಆಗ್ಬೇಕು. ಆ ರೀತಿಯಾದಂತಹ ಪದ್ಧತಿ ಇಟ್ಕೊಂಡ್ವಿ. ಆಗ ಗಿಡಗಳು ಸಹಜವಾಗಿಯೇ ತನ್ನವಾಗಿ ಇರ್ತವೆ, ಬೇಗ ಹಾಳಾಗೋದಿಲ್ಲ. ಆಮೇಲೆ ತುಂಬಾ ಜೋಗ ಜಾಸ್ತಿ ಆದಾಗ ನಾವು ಕಾವಲೆಗಳನ್ನ ತೆಗಿಬೇಕು. ಕಾವಲೆಗಳನ್ನ ತೆಗೆದ್ರೆ ಶೀತಾಂಶವನ್ನು ಹೋಗ್ಸಿದ್ರೆ ಅಣಬೆ ರೋಗ ಎಲ್ಲವೂ ಕಮ್ಮಿ ಆಗ್ತದೆ. ನಾವು ಅಣಬೆ ರೋಗ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಗಿಡನ ಬೇಗ ತೆಗಿಲೇಬೇಕಾಗುತ್ತೆ. ಅದು ಹೋದ್ಮೇಲೆ ಅದಕ್ಕೆ ಸ್ವಲ್ಪ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಆ ಗಿಡನ ತೆಗೆದು ಸ್ವಲ್ಪ ಬೆಂಕಿ ಅಥವಾ ಬೂದಿಯನ್ನು ಹಾಕಿದ್ರೆ ಆ ರೋಗಾಣುಗಳು ನಾಶವಾಗ್ತವೆ. ಸಾಮಾನ್ಯವಾಗಿ ಇಂತಹ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ತೋಟ ಶಾಶ್ವತವಾಗಿ ಇರ್ಲಿಕ್ಕೆ ಅವಕಾಶ ಆಗುತ್ತೆ. ಅದನ್ನ ನಾವು ರೈತರು ನಮ್ಮ ತೋಟ ಗಿಡ ಹೋಯ್ತು ಅಂತ ಹೇಳಿ ನಾವು ಸುಮ್ಮನೆ ಬಿಡಬಾರ್ದು, ಮತ್ತೆ ಗಿಡಗಳನ್ನ ಹಾಕ್ಬೇಕು. ಹಳೆ ಗಿಡದ ಸಸಿಗಳನ್ನ ನಾವು ನಾಟಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆ ಥರದ್ದೆಲ್ಲ ಮಾಡ್ಕೊಂತ ಬಂದ್ರೆ ಅಂದ್ರೆ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ಯಾವ ಜಮೀನು ಹಾಳಾಗಲ್ಲ, ಯಾವ ತೋಟನೂ ಹಾಳಾಗಲ್ಲ, ಶಾಶ್ವತವಾಗಿರೋಕ್ಕೆ ಅವಕಾಶ ಆಗುತ್ತೆ. ಆ ರೀತಿಯಾಗಿ ಕಾಪಾಡ್ಕೊಂಡ್ರೆ ಇವಾಗ ನಮ್ದು 60 ವರ್ಷದ ಗಿಡನೂ ಅಡಿಕೆ ಗಿಡ ಇದೆ, 4 ವರ್ಷದ ಗಿಡನೂ ಇದೆ, ಆಮೇಲೆ 1 ವರ್ಷದ ಸಸಿನಗಳು ಕೂಡ ನಾವು ಬೆಳೆದಿದ್ದೀವಿ. ಈಗ ಸಾವಯವ ಪದ್ಧತಿ ಬಹಳ ಇಷ್ಟವಾದ ಪದ್ಧತಿ, ಇದುವರೆಗೂ ಕೂಡ ರಾಸಾಯನಿಕ ಗೊಬ್ಬರವನ್ನು ನಾನು ಬಳಸಿಲ್ಲ ಅಂತೇಳಿ ತಾವು ಹೇಳಿದ್ರಿ. ಈ ಸಾವಯವದ ಬಗ್ಗೆ ಹೇಗೆ ಒಲವು ಬಂತು, ಅಷ್ಟೊಂದು ಅದನ್ನ ಇವತ್ತವರೆಗೂ ಕೂಡ ಕಾಪಾಡಿಕೊಂಡು ಬರಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ನಿಮಗೆ? ನಮ್ಮ ತೋಟದಲ್ಲಿ ಯಾವ ಜಾಗಕ್ಕಾರ ಹೋಗಿ ಒಂದು ಗುದ್ದಲಿ ತಗೊಂಡು ನೀವು ಕಳೆದ್ರೆ 10-15 ಗೆರೆಹುಳ ಸಿಗ್ತವೆ. ನಾವು ಅದನ್ನ ಸಾಯಿಸಬಾರ್ದಲ್ಲ, ನೀವು ಕೆಮಿಕಲ್ ಹಾಕಿದ್ರೆ ಅವೆಲ್ಲ ಸತ್ತೋಗ್ಬಿಡ್ತವೆ. ಹಾಗಾಗಿ ನಾನು ಅದನ್ನ ಕೆಮಿಕಲ್ ಹಾಕಕ್ಕೆ ನಾನು ಇಷ್ಟಪಡಲಿಲ್ಲ. ಅದರಿಂದ ನಾವು ಮುಕ್ತವಾಗಿಯೇ ನಮ್ಮ ತೋಟವನ್ನು ಇಟ್ಟಿದ್ದೀವಿ. ಆಮೇಲೆ ಇತ್ತೀಚಿನ ದಿನದಲ್ಲಿ ಮಾತ್ರ ಏನೋ ನಮ್ಮ ಗದ್ದೆಗಳ ವ್ಯವಸಾಯ ಮಾಡುವಾಗ ರೈತರು ಅದನ್ನು ವಾರ ಮಾಡೋ ಸಂದರ್ಭದಲ್ಲಿ ನಮಗೆ ಬೆಳೆ ಸಾಕಾಗೋದಿಲ್ಲ ಅಂದಾಗ ಅವರು ನಮಗೆ ಕಾಣದಂಗೆ ಅವರು ಗೊಬ್ಬರಗಳನ್ನ ಹಾಕ್ತಾರೆ ಅಂತ ತಿಳ್ಕೊಂಡಿದ್ವಿ. ಆಮೇಲೆ ಅವ್ರಿಗೂ ಕೂಡ ನೀವು ಮನವೊಲಿಸಿ ಅದನ್ನೆಲ್ಲ ಪದ್ಧತಿಯನ್ನು ಬಿಡಿಸಿದ್ದೀವಿ. ಈಗ ಪೂರ್ಣ ನಾನು ತೋಟವನ್ನೇ ಎಲ್ಲ ಮಾಡ್ಕೊಂಡಿರೋದ್ರಿಂದ ನನಗೆ ಈಗ ಏನು ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಬರೋದಿಲ್ಲ. ಆಮೇಲೆ ನಾನು ನಮ್ಮ ದನಗಳ ಕೊಟ್ಟಿಗೆ ಗೊಬ್ಬರವನ್ನು 20 ಟ್ರ್ಯಾಕ್ಟರ್ವರೆಗೂ ಕೂಡ ನಾನು ಸಂಗ್ರಹ ಮಾಡ್ತೀನಿ. ಕಡಿಮೆ ಅಂದರೂ 20 ಟ್ರ್ಯಾಕ್ಟರ್. 20 ಟ್ರ್ಯಾಕ್ಟರ್ ಅಂದರೆ 8 ಎಕರೆಗೆ ನಮಗೆ ಅದು 2-3 ಟ್ರ್ಯಾಕ್ಟರ್ ಗೊಬ್ಬರಗಳನ್ನು ಹಾಕೋ ಅವಕಾಶ ಇರುತ್ತೆ. ಅಷ್ಟು ಪ್ರಮಾಣ ಸಾಕಾಗ್ತದೆ ಅಂತ ಅನಿಸುತ್ತೆ ನನಗೆ. ಇದಕ್ಕೆ ಗಿಡಗಳಿಗೆ ಒಂದು ಬುಟ್ಟಿ ಅಂತ ನಾವು ಗೊಬ್ಬರವನ್ನು ಹಾಕ್ತೇವೆ. ಅಂದಾಗ ಅದು ಮತ್ತೆ ಇನ್ನು ಎಲೆಗಳು ನಾನು ಹೇಳಿದ್ದೇನೆ 3-4 ಸಾವಿರ ಗಿಡದ ಮೇಲೆ ಇದೆ. ಅದು ಗಿಡಗಳ ಎಲೆ ತಪ್ಪಲನ್ನು ಕೂಡ ನಾನು ಅದಕ್ಕೆ ಅದರಲ್ಲೇ ಗೊಬ್ಬರ ಮಾಡ್ತೀನಿ. ಹಾಗಾಗಿ ನನಗೆ ಭೂಮಿ ಫಲವತ್ತಾಗಿಯೇ ಇದೆ. ನಿಮಗೆ ಯಾವುದೇ ತರಕಾರಿ ಅಥವಾ ಯಾವುದೇ ಹಾಕೊಂಡ್ರು ಕೂಡ ಅತ್ಯಂತ ಪುಷ್ಟಿಯಾಗಿ ಬೆಳೆಯುವಂತಹ ಅವಕಾಶ ನಮ್ಮ ಭೂಮಿಯಲ್ಲಿ ನಾವು ಉಂಟು ಮಾಡಿಕೊಂಡಿದ್ದೀವಿ. ಈಗ ಅರಕಲಗೂಡು ದೊಡ್ಡ ಮಟ್ಟದ ಹಿರಿಯ ಸ್ವಾಮಿಗಳು ಶಂಕರಯ್ಯನವರು, ನಿಮಗಿಂತ ಮೊದಲು ಇದ್ದಂಥವರು, ಅವರು ಕೂಡ ಕೃಷಿಯ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನ ಇಟ್ಕೊಂಡಿದ್ದಂಥವ್ರು. ಅವರಿಂದ ಏನೆಲ್ಲ ಕಲೀಲಿಕ್ಕೆ ಸಾಧ್ಯ ಆಯ್ತು ನಿಮಗೆ? ಏನನ್ನ ಇವತ್ತು ಕೂಡ ಅನುಸರಿಸ್ತಾ ಇದ್ದೀರ? ನಮ್ಮ ಗುರುಗಳು ಅವರು ದನ ಸಾಕೋದ್ರಲ್ಲಿ ತುಂಬಾ ಪ್ರಗತಿಯನ್ನ ಪಡೆದವರು. ಅವರು ಅವ್ರ ಹಸುಗಳು ಹೇಗಿದ್ವು ಅಂತ ಹೇಳಿದ್ರೆ, ಹಾಸನ ಜಿಲ್ಲಾ ಜಾತ್ರೆಯಲ್ಲಿ ಯಾವಾಗಲೂ ತಗೊಂಡು ಹೋದ್ರೆ ಸಾಕು, ಮೊದಲನೇ ಪ್ರೈಸ್ ಅವ್ರಿಗೆ ಬರ್ತಿತ್ತು. ಇವತ್ತು ಮಠದಲ್ಲಿ ಅದರ ಫೋಟೋಗಳೆಲ್ಲ ಇದೆ, ಮತ್ತು ಅವು ಕೊಟ್ಟಂತಹ ಪಾತ್ರೆಗಳು ಅವು ಕೂಡ ಮಠದಲ್ಲಿ ಇವತ್ತು ಬಳಕೆಯಾಗಿದೆ. ಹಾಗಾದ್ರೆ ನಮ್ಮ ಗುರುಗಳು ಅವತ್ತಿನ ಕಾಲದಲ್ಲಿ ಏನು ಇಲ್ಲದೆ ಕಾಲದಲ್ಲೇ ಅವರು ಹಸು ಸಾಕಾಣಿಕೆಯಲ್ಲಿ ಇಷ್ಟು ಮಹತ್ವ ಇಟ್ಟಿದ್ರು ಅಂದಾಗ, ನನ್ನ ಮಠದಲ್ಲಿ ಕೂಡ ಹಸುಗಳು ಯಾವತ್ತೂ ಇಲ್ದಂಗೆ ಆಗಬಾರ್ದು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಕೂಡ ನಾನು ಬೇರೆ ಬೇರೆ ಜಾತಿ, ಗಿರ್ತಳಿ ಜಾತಿ, ಹಳ್ಳಿಕಾರರ ಜಾತಿ, ಅಮೃತ್ ಮಾಲು ಇವೆಲ್ಲವೂ ಕೂಡ ನನ್ನ ಮಠದಲ್ಲಿ ಈಗ ಹಾಲಿ ಇದೆ. ಸುಮಾರು 16 ರಾಸುಗಳಿದೆ. ಆಮೇಲೆ ಗೀರ್ತಳಿ ಎತ್ತುಗಳನ್ನ ಇಟ್ಕೊಂಡು ವ್ಯವಸಾಯವನ್ನು ಮಾಡ್ತೀವಿ. ಇವತ್ತು ನಾನು ಜಮೀನು ಉಳ್ಳೋದನ್ನ ತುಂಬಾ ಹೆಚ್ಚು ಕೆಲಸ ಇದ್ದಾಗ ಮಾತ್ರ ಟ್ರ್ಯಾಕ್ಟರ್ಲ್ಲಿ ಬಳಕೆ ಮಾಡ್ಕೊಂತೀವಿ, ಕಡಿಮೆ ಕೆಲಸ ಇದ್ದಾಗ ಎತ್ತುಗಳಿದ ಕೆಲಸವನ್ನು ಮಾಡ್ಕೊಂತೀವಿ. ಬಟ್ ನಮ್ಮ ಗುರುಗಳು ನಮಗೆ ಹೆಚ್ಚು ಪ್ರೇರಣೆ ಕೊಟ್ಟಿದ್ದೇನಪ್ಪ ಅಂದ್ರೆ ಹಸುಗಳನ್ನ ಸಾಕೊಂಡು ಭೂಮಿಯನ್ನು ಫಲವತ್ತತೆಯನ್ನು ಮಾಡ್ಕೊಳ್ಬೇಕು ಎನ್ನುವಂತಹದ್ದನ್ನ. ಹಾಗಾಗಿ ನಾನು ಅವರ ಒಂದು ಮಾರ್ಗವನ್ನ ಅನುಸರಿಸ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಕೂಡ ಅವರ ನಮಗೆ ಮಾರ್ಗದರ್ಶಕರಾಗಿ, ಅವರ ಕಾಲದಲ್ಲಿ ತೋಟ ಮಾಡಿದ್ರು, ತುಂಬಾ ಕಠಿಣವಾಗಿ ಹೇಳ್ತಿದ್ರು ಅವರು, ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಭೂಮಿಗೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಬೇಡಿ, ಮುಂದೆ ಒಂದು ಕಾಲಕ್ಕೆ ಭೂಮಿ ಬರಡಾಗತ್ತೆ ಅಂತ ನನಗೆ 35 ವರ್ಷದ ಹಿಂದೆ ಅವ್ರು ನಮಗೆ ಹೇಳ್ತಾ ಇದ್ರು. ಅವ್ರು ತೀರ್ಹೋಗಿ ಇವಾಗ 30 ವರ್ಷ ಆಗಿದೆ. 35 ವರ್ಷದ ಹಿಂದೆ ನಮಗೆ ಅವ್ರು ಎಚ್ಚರಿಕೆ ಕೊಡ್ತಾ ಇದ್ರು. ನಾನು 46 ವರ್ಷ ಅರಕಲಗೂಡು ಬಂದಿದ್ದಾಗಿರಬಹುದು, ಆದ್ರೆ ನನಗೇನು ಚಿಕ್ಕ ವಯಸ್ಸು, ಅವಾಗ 13 ವರ್ಷ ನಾನು. ಆದ್ರೆ 23 ವರ್ಷದ ಅವಧಿಯೊಳಗೆ 10 ವರ್ಷದ ಅವಧಿಯೊಳಗೆ ಅವ್ರು ಹೇಳೋದೆಲ್ಲ ನಮಗೆ ಅಷ್ಟು ಹಿತ ಆಗ್ತಿರ್ಲಿಲ್ಲ. ಆದ್ರೆ ಕೊನೆ ಕಾಲದಲ್ಲಿ ನಮಗೆ ತಪ್ಪ ತಿಳುವಳಿಕೆ ಬಂದಂಗೆ ಅವ್ರು ಯಾಕೆ ಹೇಳ್ತಾರೆ ಈ ಮಾತುಗಳನ್ನ ಎನ್ನುವಂತಹ ಯೋಚನೆಯನ್ನು ಮಾಡಿದಾಗ, ಭೂಮಿ ಯಾವತ್ತು ಕೂಡ ಇದು ಶಾಶ್ವತವಾಗಿರೋದು, ನಮ್ಮ ಕಾಲಕ್ಕೇನೆ ಹಾಳಾಗಿ ಹೋಗಬಾರದು ಅನ್ನೋ ಕಳಕಳಿ ಅವರಿಗಿತ್ತು. ಆ ದೃಷ್ಟಿಯಿಂದ ಅವರು ರಾಸಾಯನಿಕ ಗೊಬ್ಬರಗಳಿಗೆ ಅತ್ಯಂತ ಉಗ್ರವಾದಂತಹ ಪ್ರತಿಭಟನೆಯನ್ನು ಅವ್ರು ಮಾಡ್ತಿದ್ರು. ಅವ್ರದ್ದು ಕೂಡ ನಮಗೆ ಪ್ರೇರಣೆ ಆಗಿ ಸಾಧ್ಯ ಆಯಿತು. ಹಾಗಾಗಿ ನಾವು ಇವಾಗ ಹೆಚ್ಚಾಗಿ ಈ ಕೃಷಿ ಪದ್ಧತಿಯಲ್ಲಿ ಸಾವಯವ ಪದ್ಧತಿಯನ್ನ ಹೆಚ್ಚು ಅವಲಂಬಿಸಿಕೊಂಡು ಮಾಡ್ತಾ ಇದ್ದೀವಿ. ಬಟ್ ನಮಗೇನು ಅದು ನಷ್ಟ ಅಂತ ಏನು ಅನಿಸ್ತಾ ಇಲ್ಲ. ಮುಂದೊಂದು ದಿನ ಈ ಕೃಷಿ ಬೇಕಾದಂತಹ ಜೀವಾಮೃತಗಳು ಅಂತ ಏನು ಹೇಳ್ತಿರಲ್ಲ, ಅದನ್ನು ಮಠದಿಂದನೇ ತಯಾರು ಮಾಡಿ ಮಠದಲ್ಲಿನೇ ಅದನ್ನು ಜನರಿಗೆ ರೈತರಿಗೆ ದೊರೆಯೋ ಹಾಗೆ ಅತ್ಯಂತ ಕಡಿಮೆಯ ದರದಲ್ಲಿ ನಾವೇನು ಉತ್ಪತ್ತಿ ಮಾಡಿರ್ತೀವಿ ಆ ದರದಲ್ಲಿಗೆ ಸಾಮಾನ್ಯವಾಗಿ ಒಂದು ಬಾಟ್ಲ್ ಔಷಧಿ ಹೊಡಿಬೇಕಾದ್ರೆ 500 ರೂಪಾಯಿನ ಇವತ್ತು ಬೆಲೆ ಇದೆ. ಬರೀ 5 ರೂಪಾಯಿನಲ್ಲೇ ಅವರಿಗೆ ಅಂತಹ ಮೆಡಿಸಿನ್ ಅಂದ್ರೆ ಬೇಕಾದಂತಹ ಮೆಡಿಸಿನ್ ಕೊಡುವಂತಹ ಅವಕಾಶ ಅದನ್ನ ತಯಾರು ಮಾಡೋದಕ್ಕೆ ಎಲ್ಲಾ ಗುರುಗಳು ಸೇರಿ ಅದನ್ನು ಮಾಡ್ತಾ ಇದ್ದೀವಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಅರಕಲಗೂಡಲ್ಲಿ ಆ ಒಂದು ಜೀವಾಮೃತದ ವ್ಯವಸ್ಥೆಯನ್ನ ಮತ್ತು ಜನರಿಗೆ ದೊರಕುವಂತಹ ವ್ಯವಸ್ಥೆಯನ್ನ ಸಜ್ಜದಲ್ಲೇ ಮಾಡುವಂತ ಕೆಲಸ ಮಾಡ್ತಿದ್ದೀವಿ. ಮತ್ತೆ ನಾವು ಜೇನು ಸಾಕಾಣಿಕೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ಒಂದು 4-5 ಪಟ್ಟಿಗೆ ಇಟ್ಟುಕೊಂಡಿದ್ದೀನಿ. ಅದನ್ನೇ ಹೆಚ್ಚು ಮಾಡ್ಕೊಡ್ತೀವಿ ಅಂತ ಹೇಳಿ ಕೃಷಿ ಅಧಿಕಾರಿಗಳ ಸಲಹೆ ತೆಗೆದುಕೊಂಡಿದ್ವಿ. ಸುಮಾರು 100 ಜೈನ್ ಪೆಟ್ಟಿಗೆಗಳನ್ನ ಮಾಡಬೇಕು ಅಂತ ಉದ್ದೇಶ ಇದೆ. ಯಾಕಂದ್ರೆ ನಮ್ಮ ಗಿಡಗಳಲ್ಲಿ ಇರ್ತಕ್ಕಂಥ ಹೂಗಳು ಪರಾಗಸ್ಪರ್ಶ ಆಗ್ಬೇಕಾದ್ರೆ ಜೇನಿನ ಸಹಾಯ ಬೇಕು. ಜೇನು ಏನ್ ಮಾಡ್ತದೆ ಅಂದ್ರೆ ಒಂದು ಹೂವಿನ ಒಂದು ಹೂವಿಗೆ ಹೋಗಿ ಅದೆಲ್ಲವನ್ನು ಪರಾಗಸ್ಪರ್ಶವನ್ನು ಮಾಡಿ ಫಲವತ್ತತೆಯನ್ನು ಅಂದ್ರೆ ಫಸಲನ್ನು ಜಾಸ್ತಿ ಮಾಡುವ ಕೆಲಸ ಇರುತ್ತೆ. ಹಾಗಾಗಿ ಜೇನು ಹುಳುಗಳನ್ನು ಕೂಡ ಸಾಕುವಂತಹ ಒಂದು ಪದ್ಧತಿಯನ್ನು ನಾವು ಜಾರಿ ಮಾಡ್ತಿದ್ದೀವಿ. ಈಗ ಪ್ರಾಯೋಗಿಕವಾಗಿ 4 ಪೆಟ್ಟಿಗೆಗಳನ್ನ ಇಟ್ಟು ಅದರ ಮೂಲಕವಾಗಿ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಿ. ತಾವು ಆಗ್ಲೇ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರವನ್ನ ಆಶ್ರಯಿಸಿ ನಾನು ಎಲ್ಲಾ ಪೋಷಕಾಂಶಗಳನ್ನು ಕೂಡ ಒದಗಿಸ್ತಾ ಇದ್ದೀನಿ ಅನ್ನುವಂಥದ್ದು. ಈಗ ಪ್ರಧಾನವಾಗಿ ಇರ್ತಕ್ಕಂಥದ್ದು ಅಡಿಕೆ ಇದೆ, ತೆಂಗಿದೆ, ಸ್ವಲ್ಪ ಕಾಫಿ ಇದೆ, ಮತ್ತೆ ಮಟಕ್ಕಾಗುವಷ್ಟು ಭತ್ತವನ್ನು ಕೂಡ ನೀವೇ ಬೆಳೆದುಕೊಳ್ತೀರಾ. ಈ ಎಲ್ಲದಕ್ಕೂ ಕೂಡ ಕೊಟ್ಟಿಗೆ ಗೊಬ್ಬರವನ್ನ ಹೇಗೆ ಬಳಕೆ ಮಾಡ್ತಿದ್ದೀರಾ, ಸೂಕ್ತವಾದಂತಹ ಕ್ರಮ ಹೇಗೆ, ಅದರ ಬಗ್ಗೆ ತಿಳಿಸ್ಕೊಡಿ. ಸಾಮಾನ್ಯವಾಗಿ ನಾವು ಕೊಟ್ಟಿಗೆ ಗೊಬ್ಬರವನ್ನ ಬಳಕೆ ಮಾಡೋದು ಯಾವಾಗ ಅಂದ್ರೆ ತೋಟಗಳಿಗೆ ಹಾಕಬೇಕಾದ್ರೆ ಜೂನ್ ತಿಂಗಳಲ್ಲಿ, ಮೇ ಜೂನ್ ನಲ್ಲಿ ಹಾಕಬೇಕು. ಮತ್ತೆ ನಾವು ಜಮೀನಿಗೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕಬೇಕಾದ್ರೆ ಒಂದು ಎಕರೆಗೆ 4-5 ಟ್ರಾಕ್ಟರ್ ಗೊಬ್ಬರ ಅಂದ್ರೆ ಹಾಕ್ಬೇಕು ಕೊನೆ ಪಕ್ಷಕ್ಕೆ. ಆಗ ಮಾತ್ರ ನಮ್ಮ ಭೂಮಿ ಫಲವತ್ತವಾಗಿರುತ್ತೆ. ಅದು ಹಾಕೋದು ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳಲ್ಲಿ ಹಾಕ್ಬೇಕು. ಅಂದ್ರೆ ನಮ್ಮ ಮುಂಗಾರು ಬಿಡೋದಕ್ಕೆ ಮೊದಲು ಅದನ್ನು ಹಾಕ್ಬಿಟ್ಟು ಅದನ್ನು ಪೂರ್ಣ ಹರಡಿ ಗೊಬ್ಬರವನ್ನು ಹರಡಿ. ಇವಾಗ ಆ ಥರದ್ದು ಮಿಷಿನರಿಗಳೇ ಬಂದಾವೆ, ಅಲ್ಲಿ ಹೋಗಿ ಮಿಷಿನ್ ಇಟ್ಟರೆ ಸಾಕು ಅದನ್ನು ಚೆಲ್ಲುವಂತಹ ಅವಕಾಶ ಇದೆ, ಆ ಪದ್ಧತಿಗಳು ಬಂದಿದ್ದಾವೆ. ಬಟ್ ನಾವು ಬರೀ ರೋಟ್ರಿ ಇಂಥವೆಲ್ಲ ಇಟ್ಕೊಂಡಿದ್ದೀವಿ, ಮಿಷಿನ್ಗಳನ್ನ ಇಟ್ಕೊಂಡಿದ್ದೀವಿ ಈಗ. ಹಾಗಾಗಿ ಆ ಗೊಬ್ಬರಗಳನ್ನು ಹೊರತುಂಬ ನಾವು ಹರಡಿ ಗೊಬ್ಬರ ನಾವು ಅದನ್ನು ರೋಟ್ರಿ ಇದೆ ಅಲ್ಲ, ರೋಟ್ರಿ ಮೂಲಕವಾಗಿ ನಾವು ಗಿಡಕ್ಕೆ ಬಳಕೆ ಮಾಡ್ತೀವಿ. ಏಪ್ರಿಲ್ ತಿಂಗಳಲ್ಲಿ ಈ ಗೊಬ್ಬರ ಹಾಕಬೇಕು. ಈ ಗೊಬ್ಬರ ಹಾಕಿದರೆ ಇದು ನಮಗೆ ನೆಕ್ಸ್ಟ್ ಜನವರಿ ಫೆಬ್ರವರಿವರೆಗೂ ಕೂಡ ಅದರ ಫಲವತ್ತತೆ ಇದ್ದೇ ಇರುತ್ತೆ. ರಾಸಾಯನಿಕ ಗೊಬ್ಬರ 1-2 ತಿಂಗಳಿದ್ರೆ ಇದು 1 ವರ್ಷದವರೆಗೂ ಕೂಡ ಇರುತ್ತೆ, ಯಾವುದು ಕೊಟ್ಟಿಗೆ ಗೊಬ್ಬರ. ಹಾಗಾಗಿ ನಮ್ಮ ಹಿಂದಿನವರು ಭೂಮಿಗೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಬೇರೆ ಇನ್ಯಾವುದು ಹಾಕ್ತಿರಲಿಲ್ಲ, 1 ವರ್ಷದವರೆಗೂ ಕೂಡ ಬೆಳೆಯನ್ನು ಬೆಳೀತಕ್ಕಂಥದ್ದು. ಆಮೇಲೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ, ನಮ್ಮಲ್ಲಿ ಏಕದಳ ಧಾನ್ಯ ದ್ವಿದಳ ಧಾನ್ಯ ಅಂತ ಇರುತ್ತೆ. ಏಕದಳ ಧಾನ್ಯ ಅದು ಹೆಚ್ಚು ಸಾರವನ್ನು ತೆಗೆದುಕೊಂಡ್ರೆ, ದ್ವಿದಳ ಧಾನ್ಯ ತಾನು ಬೆಳೆಯೋದ್ರ ಜೊತೆಗೆ ಸ್ತಪ್ಪಲಗಳನ್ನು ಭೂಮಿಗೆ ಕೊಟ್ಟು ಆಮೇಲೆ ಅದರಲ್ಲಿ ಸಾರಜನಕದ ಗ್ರಂಥಿಗಳು ಅಂತ ಬರ್ತವೆ, ಬೇರ್ನಲ್ಲಿ ಸಣ್ಣ ಸಣ್ಣ ಗಂಟುಗಳು ಬರ್ತವೆ, ಅವು ಭೂಮಿಗೆ ಸಾರಜನಕವನ್ನು ಹೆಚ್ಚು ಮಾಡ್ತವೆ. ಹಾಗಾಗಿ ದ್ವಿದಳ ಧಾನ್ಯವನ್ನು ಕೂಡ ನಾವು ಪರ್ಯಾಯ ಬೆಳೆಯನ್ನಾಗಿ ಮಾಡಿಕೊಂಡ್ರೆ ಭೂಮಿ ಯಾವಾಗಲೂ ಕೂಡ ಫಲವತ್ತಾಗಿರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು ರೈತರು, ಯಾಕೆಂದ್ರೆ ಬರೀ ಯಾವುದೋ ಒಂದೇ ಬೆಳೆಯನ್ನು ಬೆಳೆದ ಮುಖ್ಯ ಅಲ್ಲ. ಈ ಭೂಮಿಯಲ್ಲಿ ನಾವು ಫಲವತ್ತತೆಯನ್ನು ಪಡ್ಕೊಳ್ಳೋದು ಹೇಗೆ, ಭೂಮಿಗೆ ಫಲವತ್ತತೆಯನ್ನು ಉಂಟು ಮಾಡೋದು ಹೇಗೆ ಎನ್ನುವಂತಹ ಯೋಚನೆಯನ್ನು ಮಾಡಿದರೆ ಆಗ ಮಾತ್ರ ಭೂಮಿ ಏನಾಗುತ್ತೆ ಫಲವತ್ತವಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಬರೀ ಭೂಮಿಯ ಫಲವತ್ತತೆಯನ್ನು ನಾವು ಹಾಕಿದ್ದನ್ನು ತೆಗೆದುಕೊಳ್ಳೋದು ಅಷ್ಟೇ ಯೋಚನೆ ಅಲ್ಲ, ಮತ್ತೆ ಅದರಲ್ಲಿ ಉಂಟಾಗೋ ರೀತಿಯಲ್ಲಿ ಏನು ಮಾಡಬೇಕು. ಸಾಮಾನ್ಯವಾಗಿ ಹಿಂದೆ ಎಲ್ಲ ಹುಚ್ಚಳ್ಳು ಹುಳ್ಳಿ ಅಂತ ಇಂಥವೆಲ್ಲ ಬೆಳೀತಿದ್ರು. ಆಗ ಅದರಲ್ಲಿ ಬೇರಿನಲ್ಲಿರುವ ಗ್ರಂಥಿಗಳು, ಹೆಸರುಕಾಳು ಗಿಡಗಳು, ಆಮೇಲೆ ಅಲಸಂದಿ ಗಿಡಗಳು ಇವೆಲ್ಲವೂ ತಪ್ಪಲನ್ನು ಉದುರಿಸ್ತವೆ. ಜೊತೆಗೆ ಬೇರಿನಲ್ಲಿರ್ತಕ್ಕಂಥ ಆ ಗಂಟುಗಳಂತ ಬರ್ತದೆ, ನೀವು ಸೂಕ್ಷ್ಮ ಬೇರುಗಳಲ್ಲಿ ಬರ್ತದೆ ಅದು, ತಾಯಿ ಬೇರು ಮತ್ತು ತಂತು ಬೇರು ಅಂತೇವೆ, ತಂತು ಬೇರನ್ನು ಬಂದಾಗ ಗ್ರಂಥಿಗಳಲ್ಲಿ ಸಾರಜನಕ ಜಾಸ್ತಿ ಇರ್ತಿತ್ತು. ಅಂತಹ ಬೆಳೆಗಳನ್ನು ಬೆಳೆಯೋದ್ರಿಂದ ಭೂಮಿ ಏನಾಗ್ತಿತ್ತು, ಸಾರಜನಕ ಪ್ರಮಾಣವನ್ನು ಹೆಚ್ಚು ಪ್ರಮಾಣದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇತ್ತು. ಇವತ್ತು ಕೃಷಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ 7-8 ಪ್ರಮಾಣನಾರು ಸಾರಜನಕ ಬೇಕು ಅಂತ. ಆದರೆ ಇವತ್ತು ಪ್ರಯೋಗ ಮಾಡಿದರೆ 1 ಪ್ರಮಾಣದಲ್ಲಿ ಇಲ್ಲ 1/2 ಪ್ರಮಾಣಕ್ಕೆ ಬಂದಿದ್ದೀವಿ ನಾವು ಈಗ ಅಂತ. ಹಾಗಾಗಿ ಇಂತಹ ಪರ್ಯಾಯ ಬೆಳೆಯನ್ನು ಬೆಳೆಯುವಂತಹ ಕೆಲಸವನ್ನು ಮಾಡಿದರೆ ಆಗ ನಮ್ಮ ಭೂಮಿ ಫಲವತ್ತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಹೆಚ್ಚು ಅಳವಡಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಕೂಡ ನಾವು ಹಾಕಬೇಕು, ಯಾಕಂದರೆ ನಾವು ಅಲ್ಲಿಂದ ಮೇವನ್ನೆಲ್ಲ ದನಕ್ಕೆ ಕೊಟ್ಟಿರ್ತೀವಿ ಅಲ್ವಾ. ಆ ಮೇವು ಮತ್ತೆ ಬೆಳಿಬೇಕಾದ್ರೆ ಆ ಕೊಟ್ಟಿಗೆ ಗೊಬ್ಬರವನ್ನು ತಗೊಂಡು ಭೂಮಿ ಹಾಕಿದ್ರೇ ಮತ್ತೆ ಮೇವು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಪರ್ಯಾಯ ಒಂದಿಸ್ಕೊಂಡ್ರೆ ಇನ್ನೊಂದನ್ನು ಕೂಡ ಕೆಲಸ ನಾವು ಮಾಡಬೇಕು. ಆ ಕೆಲಸ ಮಾಡಿದ್ರೆ ಭೂಮಿ ಯಾವಾಗಲೂ ಕೂಡ ಏನಾಗುತ್ತೆ, ನಮಗೆ ಹೆಚ್ಚು ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದುವರೆಗೆ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡಿನ ದೊಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳೊಂದಿಗಿನ ಮಾತುಕಥೆಯ ಮೊದಲನೇ ಭಾಗವನ್ನ ಕೇಳಿದಿರಿ. ಇವರ ಸಂದರ್ಶನದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಿತ್ತರಿಸಲಾಗುವುದು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಅರಿಶಿನ ಕುಂಕುಮ ಚಿತ್ರದ ಗೀತೆಯನ್ನ, ವಿಜಯಭಾಸ್ಕರ್ ಅವರು ಸಂಗೀತ ನೀಡಿರುವ ಈ ಗೀತೆಗೆ ಸಾಹಿತ್ಯವನ್ನ ಒದಗಿಸಿದ್ದಾರೆ ದರಾ ಬೇಂದ್ರೆ. ಇಳಿದು ಬಾ ತಾಗಿ ಇಳಿದು ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿಬಾ ದೇವ ದೇವರನ್ನು ತಣಿಸಿಬಾ ದಿಗ್ದಿಗಂತದಲ್ಲಿ ಹಣಿಸಿಬಾ ಚರಾಚರಗಳಿಗೆ ಕುಣಿಸಿಬಾ ನಿನಗೆ ಕೊಡಮಡುವೆ ನಿನ್ನ ನುಡು ತೊಡುವೆ ಏಕೆ ಎಡೆ ತಡೆವೆ ಸುರಿದುಬಾ ಮರ್ಗ ತೊರೆದುಬಾ ಬಯಲ ಜರೆದುಬಾ ನೆಲದಿ ಹರಿದುಬಾ ಬಾರೆ ಬಾ ತಾಯಿ ಇಳಿದುಬಾ ದೀನ ಹರೆಯಳಿದ ಹೀನ ನೀರಿರದ ಮೀನ ಕರೆ ಕರೆವಬಾ ಕರು ಕಂಡ ಕರುಳೆ ಮನವುಂಡ ಮರುಳೆ ಉತ್ತಂಡ ಅರುಳೆ ಸುಳಿ ಸುಳಿದುಬಾ ಶಿವ ಶುಭ್ರ ಕರುಣೆ ಅತಿ ಕಿಂಚದರುಣೆ ವಾತ್ಸಲ್ಯ ವರಣೆ ಇಳಿ ಇಳಿದುಬಾ ಸುರಸ್ವಪ್ನ ವಿದ್ದ ಪ್ರತಿಬಿಂಬ ಬಿದ್ದ ಉದ್ಬುದ್ಧ ಶುದ್ಧ ನೀರೇ ಯಜ್ಜದ್ದು ಎದ್ದ ಆಕಾಶದುದ್ದ ಧರೆಗಿಳಿಯಲಿದ್ದ ಧೀರೇ ಸಿರಿವಾದಿ ಜಾತ ವರ ಪಾರಿ ಜಾತ ತಾರಾ ಕುಸುಮದಿಂದೇ ಬೃಂದಾರ ವಂದ್ಯ ಮಂದಾರ ಗಂಧೆ ನೀನೇ ತಾಗಿ ತಂದೆ ರಸಪೂರ ಜನ್ಯ ನೀನಲ್ಲ ಅನ್ಯ ಸಚ್ಚಿದಾನಂದ ಕನ್ಯೆ ಇಳಿದು ಬಾ ತಾಗಿ ಇಳಿದು ಬಾ ತಡೆವರೇನೆ ಅವತಾರವೆಂದೆ ಎಂದಾರೆ ತಾಯಿ ಈ ಅಧ ಪಾತವನ್ನೇ ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ ಬಂದಾರೆ ಬಾರೆ ಒಂದಾರೆ ಸಾರೆ ಕಂಧಾರೆ ತಡೆವರೇನೆ ಅವತಾರವಿಲ್ಲದೆ ಎಂದಾರೆ ತಾಯಿ ಈಯಧ ಪಾತವನ್ನೇ ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ ಧುಂ ಧುಂ ಎಂದಂತೆ ದುಡುಕಿ ಬಾ ನಿನ್ನ ಕಂದನ್ನ ಹುಡುಕಿ ಬಾ ಹುಡುಕಿ ಬಾ ತಾಯಿ ದುಡುಕಿ ಬಾ ಹರಣ ಹೊಸತಾಗೆ ಹೊಳೆದು ಬಾ ಬಾಳು ಬೆಳಕಾಗೆ ಬೆಳೆದು ಬಾ ಶಂಭು ಶಿವ ಹರನ ಚಿತ್ತೆ ಬಾ ದತ್ತ ನರಹರಿಗೆ ಮುದ್ದೆ ಬಾ ಅಂಬಿಕಾತನಯನತ್ತೆ ಬಾ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಇದುವರೆಗೆ ದರಾ ಬೇಂದ್ರೆ ಅವರ ಸಾಹಿತ್ಯವಿದ್ದ ಅರಿಶಿನ ಕುಂಕುಮ ಚಿತ್ರದ ಗೀತೆಯನ್ನ ಕೇಳಿದಿರಿ. ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದ್ದ ಈ ಗೀತೆಯನ್ನ ಹಾಡಿದವರು ಪಿಬಿ ಶ್ರೀನಿವಾಸ್. ಆತ್ಮೀಯ ಕೇಳುಗರೆ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡಿನ ದೊಡ್ಡಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಇನ್ನು ಈ ಕಾರ್ಯಕ್ರಮದ ಎರಡನೇ ಹಾಗೂ